एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಈಗ ಕೃಷಿ ಅನುಭವ ಕುರಿತು ಶ್ರೀ ರಾಜಶೇಖರ್ ಪಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಒಬ್ಬ ಯುವ ರೈತರು, ರಾಜಶೇಖರ ಅಂತೇಳಿ. ಇವರು ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಹೋಬಳಿಯಲ್ಲಿ ಬರತಕ್ಕಂತಹ ಹನುಮನಹಳ್ಳಿ ಗ್ರಾಮದ ಯುವ ರೈತರು. ಇವರು ಮೊದಲು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಈಗ ಅವರು ತಮ್ಮ ಭೂಮಿಯಲ್ಲಿ ಕೃಷಿ ಮಾಡ್ಕೊಳ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ, ಅವರ ಕೃಷಿ ಜೀವನದ ಅನುಭವಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇಳೋಣ. ನಮಸ್ಕಾರ ರಾಜಶೇಖರ್. ನಮಸ್ಕಾರ ಸರ್. ರಾಜಶೇಖರ್, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? 32 ವರ್ಷ ಸರ್. ಈಗ ನಿಮ್ಮ ಸ್ವಂತ ಭೂಮಿ ಎಷ್ಟಿದೆ ರಾಜಶೇಖರ್? 1 ಎಕರೆ 54 ಸೆನ್ಸ್ ಇದೆ ಸರ್. ಏನೇನು ಬೆಳೀತಾ ಇದ್ರಿ ಸರ್? ಈರುಳ್ಳಿ ಹಾಕ್ತೀವಿ, ಆಮೇಲೆ ಹಸೆಕಾಯಿ ಹಾಕ್ತೀವಿ, ಟೊಮೊಟೊ ಹಾಕ್ತೀವಿ ಸರ್, ಆಮೇಲೆ ಮೆಕ್ಕೆಜೋಳನೂ ಹಾಕ್ತೀವಿ ಸರ್ ನಾವು. ಆಮೇಲೆ ಇನ್ನೊಬ್ರು ಹೊಲ ಹಣದ ಗುತ್ತಿಗೆ 1 ಎಕರೆ 58 ಸೆನ್ಸ್ ಇದೆ ಸರ್, ಅದನ್ನು ಮಾಡಿದ್ದಾರೆ. ಟೋಟಲ್ 3 ಎಕರೆ ಮಾಡ್ತೀನಿ ಸರ್ ನಾನು. ಸೊ ಈ ಒಟ್ಟು 3 ಎಕರೆ ಭೂಮಿಯನ್ನು ಉಳುಮೆ ಮಾಡೋದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಮಾಡ್ತಾ ಇದ್ರಿ? ನಾನು, ನಮ್ಮ ತಾಯಿ, ನಮ್ಮ ಹೆಣ್ಮಕ್ಳು ಸರ್, 3 ಮಾಡ್ತೀವಿ ಸರ್. ಒಟ್ಟು 3 ಸೇರಿ ಮಾಡ್ಕೊಂಡು ಹೋಗಿ ಸರ್. ನೀವು ಏನೇನು ಬೆಳೀತಾ ಇದ್ರಲ್ಲ ಸರ್, ಅಷ್ಟು ಬೆಳೆಗಳಲ್ಲಿ ನಿಮ್ಮ ಜೀವನಕ್ಕೆ ಹಣಕಾಸು ನಷ್ಟ ಆಗದ ಹಾಗೆ, ನಿಮ್ಮ ಜೀವನ ನಿರ್ವಹಣೆಗೆ ಒಂದಿಷ್ಟು ಬೆನ್ನೆಲುಬಾಗಿರ್ತಕ್ಕಂಥ ಬೆಳೆಗಳು ಯಾವ್ಯಾವು ಸರ್? ಟೊಮೊಟೊ ಸರ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸರ್, ಯಥೇಚ್ಛವಾಗಿ ಈರುಳ್ಳಿ ಸರ್ ನಾವು ಹಾಕೋದು, ಈರುಳ್ಳಿ ಹಾಕ್ತೀವಿ ಸರ್. ಆಮೇಲೆ ಮುಂಗಾರು ಹಿಂಗಾರು ಮಳೆ ಹೋದ್ಮೇಲೆ ರಾಗಿ 3 ಎಕರೆ ರಾಗಿ ಹಾಕ್ತೀವಿ ಸರ್ ನಾವು. ಅಂದರೆ ಈರುಳ್ಳಿ ಯಾವ ಥರ ಚೆಲ್ತೀವಿ ಅದೇ ರೀತಿ ಮಾಡ್ತೀವಿ ಸರ್. ಎಕ್ರಿಗೆ 20 ಕ್ವಿಂಟಲ್ ತಾಂತೀವಿ ಸರ್ ನಾವು, ರಾಗಿನ ಎಕ್ರಿಗೆ 20 ಕ್ವಿಂಟಲ್ ತಾಂತೀವಿ ಸರ್. ಹೋದ ವರ್ಷ 35 ಕ್ವಿಂಟಲ್ ತಾಂದಿದ್ದೆ ಸರ್ ನಾನು. ಅಂದರೆ ನಮ್ಗೆ KDB ಆಗಿರೋದಕ್ಕೋಸ್ಕರ ಖರೀದಿ ಕೇಂದ್ರ ಕೊಡಲ್ಲ ಸರ್, ಮತ್ತು ಇಲ್ಲೇ ಮರಮಳೆಯವರಿಗೆ ದಲ್ಲಾಳಿ ಅಂಗಡಿಯವ್ರಿಗೆ ಕೊಟ್ಟು ಬರ್ತೀವಿ ಸರ್ ನಾವು. ಅದು ನಮಗೆ ರಾಗಿ ಹೆಂಗಂದ್ರೆ ಸರ್, ನಾವು ಹಾಕಿ 35 ದಿವಸ ಆದಮೇಲೆ ಕುರಿ ಬಿಟ್ಟು ಎಲ್ಲ ಮೇಯಿಸ್ಬಿಡ್ತೀವಿ ಸರ್ ನಾವು. ಅದಕ್ಕೆ ಬಿಳಿ ರೋಗ, ಆಮೇಲೆ ಕೆಂಪು ರೋಗ, ಕರೆಜಿಗಿ ಅಂಥದ್ದು ಎಲ್ಲ ತೊಳ್ಕೊಂಡು ಹೋಗ್ಬಿಡೋದು. ಆಮೇಲೆ ಕಳೆ ಕೂಡ ತೆಗಿಲ್ಲ ಸರ್ ನಾವು, ಕುರಿ ಬಿಟ್ಟು ಎಲ್ಲ ಟೋಟಲ್ ಮೇಯಿಸ್ಬಿಡ್ತೀವಿ ಸರ್. ಮೇಯಿಸಿದಾಗೆ 3 ತಿಂಗಳು 15 ದಿವಸಕ್ಕೆ ಎಲ್ಲ ಲೆವೆಲ್ ಬಂದ್ಬಿಡ್ತದೆ ಸರ್ ರಾಗಿ ಕೊಯ್ಯೋಕ್ಕೆ, ಕೊಯ್ಲಿಗೆ ಚೆನ್ನಾಗೈತೆ ಸರ್ ರಾಗಿ. ಯಾಕಂದ್ರೆ ನಮಗೆ ಧೂಳು ಜಾಸ್ತಿ ಸರ್, ಹೂ ಬಿಡೋವಂಥದ್ದು ಬೇಸಿಗೆ ಟೈಮಲ್ಲಿ ರಾಗಿ ಒಂದು ಹಾಕ್ಕೊಂತೀವಿ ಸರ್. ಆಮೇಲೆ ಈರುಳ್ಳಿ ಹಾಕ್ತೀವಿ ಸರ್ ನಾವು. ಈ ರಾಗಿ ಅಂತೂ ಯಾವುದೇ ರೀತಿ ಕ್ರಿಮಿನಾಶಕ ಯೂಸ್ ಮಾಡೋಂಗಿಲ್ಲ ಸರ್, ರಾಸಾಯನಿಕ ಗೊಬ್ಬರ ಹಾಕೋಂಗಿಲ್ಲ. ನಾವು ಇನ್ನೊಂದು ಹೆಂಗೆ ಮಾಡ್ತೀವಿ ಸರ್, ಊರಾಗ ಒಂದು 2 ಫಾರ್ಮ್ ಇದಾವೆ ಸರ್, ಆಕಳು ಫಾರ್ಮ್, ಅವರು ಗಂಜಲ ಸ್ಟಾಕ್ ಮಾಡ್ಕೊಂತೀವಿ ಸರ್, ಮಿಂಜಲ 2 ಕೊಡ್ಪನ್ನು ಸಿಗ್ತವೆ, ಸಂಕಲ 2 ಕೊಡ್ಪನ್ನು ಸಿಗ್ತದೆ, ಅದನ್ನು ತಂದು ಈ 200-300 ಲೀಟರ್ ಇಡ್ಸ ಸರ್ ಹೌದು. ಇದರಲ್ಲಿ ಹಾಕ್ತೀವಿ ಸರ್, ಇದರಲ್ಲಿ ಹಾಕಕ್ಕಾರೆ ಬೋದಿ ನೀರು ಬಿಡೋಕ್ಕಾರೆ, ಒಂದು ಬೋದಿಗೆ 5 ಲೀಟರ್ ಅಂತ ಬಿಡ್ತೀವಿ ಸರ್ ನಾವು. ಈರುಳ್ಳಿ ಇಲ್ಲಿವರೆಗೆ ಎಣ್ಣೆ ಹೊಡೆದಲ್ಲ ಸರ್ ನಾವು, ಯಾವುದೇ ರೀತಿ ಈರುಳ್ಳಿ ಬೆಳೆಗೆ ಎಣ್ಣೆನೇ ಹೊಡೆದಲ್ಲ ಸರ್ ನಾವು. ಇಲ್ಲಿ ಅಕ್ಕಪಕ್ಕದವ್ರು ಎಲ್ಲರೂ ಹೊಡಿತಾರೆ ಸರ್, ನಾವು ಯಾರು ಹೊಡೆದಿಲ್ಲ ಸರ್. ಗೋಮೂತ್ರನೇ ಇದು ಮಾಡ್ತೀವಿ ಸರ್ ನಾವು ಜಾಸ್ತಿನೇ. ಹೌದು ಸರ್, ಪಕ್ಕದ ಹೊಲದಲ್ಲಿ ಬೂದಿ ರೋಗ ಬಂದು ಕೇವಲ 18 ಪ್ಯಾಕೆಟ್ ಆದ ಸರ್, ಅವರು ಸುಮಾರು ಏನಂದ್ರೆ 10-12 ಸಾವಿರ ಎಣ್ಣೆ ಹೊಡೆದ್ರು. ನಾನು ಇದೇ ಇಲ್ಲಿ ಸರ್ 3/4 ಎಕರೆ ಹಾಕಿದ್ನೆ, 138 ಪ್ಯಾಕೆಟ್ ಆಗಿತ್ತು ಸರ್. ಬರೀ ಗೋಮೂತ್ರನೇ, ಗೋಮೂತ್ರ ಆಮೇಲೆ ಹಸಿ ಸೆಗಣಿ ಸರ್ ಕಲಿಸಿ ನೆನೆಯಕ್ಕೆ ಬಿಡ್ತೀವಿ ಸರ್. ನೀರು ಕಟ್ಟೋ ಟೈಮ್ ಸ್ಟೆಪ್ ಬೈ ಸ್ಟೆಪ್ ಸರ್, 10 ಸಾಲ ಆದರೆ ಇನ್ನೊಂದು 10 ಸಾಲಿಗೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು 10 ಸಾಲಿಗೆ ಹಾಕ್ಯಂತ ಬರ್ತೀವಿ ಸರ್. ಮತ್ತೆ ಇದು ಒಂದು ಹೊಲ ಕಂಪ್ಲೀಟ್ ಆಯ್ತಂದ್ರೆ ಮತ್ತೆ ಇನ್ನೊಂದು ಹೊಲ ನೆಕ್ಸ್ಟ್ ಹಂಗೆ ಮಾಡ್ಕೊಂತ ಬರ್ತೀವಿ ಸರ್. ರಾಜಶೇಖರ್, ಈಗ ನಿಮ್ಮ ಮಾತು ಕೇಳ್ತಿದ್ರೆ ನಮ್ಗೆ ತುಂಬ ಉತ್ಸಾಹ ಬರ್ತದೆ. ಇದರಿಂದ ಸರ್ ನಮ್ಮ ಹೊಲದಲ್ಲಿ ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ. ಎರೆಹುಳ ಒಂದಡಿಯಲ್ಲಿ ನೀವು ಬಗ್ದಿರಂದ್ರೆ ಎರೆಹುಳ ಸಿಗ್ತಾವ ಸರ್ ನಮಗೆ. ಹಾಂ ಸರ್, ಎರೆಹುಳ ಸಿಗ್ತಾವ ಸರ್. ಯಾಕಂದ್ರೆ ಎರೆಹುಳ ರೈತನ ಮಿತ್ರ ಸರ್, ಅವು ಎರೆಹುಳ ಎಷ್ಟು ಇರ್ತವೆ ಭೂಮಿ ಅಷ್ಟು ಫಲವತ್ತಾಗಿರ್ತದೆ. ಆಮೇಲೆ ನೀರು ಕೂಡ ಹಿಂಗಕ್ಕೆ ಎರೆಹುಳ ಕಾರಣ ಸರ್, ಯಾಕಂದ್ರೆ ನೆಲ ಮಿದುವಾದಂಗೆಲ್ಲ ಅಂತರ್ಜಲ ಮಟ್ಟ ನೀರು ಒಳಗೆ ಬಸಿತೈತೆ ಸರ್. ಹಾಂ ಸರ್. ಈ ರಾಜಶೇಖರ್, ಈಗ ನಿಮ್ಮ ಈ ಮಾತುಗಳು ಕೇಳ್ತಿದ್ರೆ ನಮ್ಗೆ ತುಂಬ ಸಂತೋಷ ಆಗ್ತದೆ, ಮತ್ತೆ ನಿಮ್ಮಂತ ಯುವ ರೈತರಿಗೆ ಒಂದ್ ರೀತಿ ಪ್ರೇರಣೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ತರದ ಒಂದು ಸಹಜವಾಗಿ ನಮ್ಮ ಸುತ್ತಮುತ್ತಲು ಸಿಗುವಂತ ವಸ್ತುಗಳನ್ನ, ಉತ್ಪನ್ನಗಳನ್ನ ಬಳಕೆ ಮಾಡಿಕೊಂಡು ಕೃಷಿ ಭೂಮಿಗೆ ಒಂದು ಸತುವನ್ನ ಮಾಡ್ಕೊಳ್ಬಹುದು. ಹೌದು ಸರ್, ನೀವು ಹೇಳೋದನ್ನ ನೋಡಿ. ಹೌದು ಸರ್. ಆಮೇಲೆ ಇನ್ನೊಂದ್ ಸರ, ಆ ಗಂಜಲ್ದಾಗೆ ಬೇಣ್ ತಪ್ಪಲ ಅರ್ದು ಚೆನ್ನಾಗಿ ರುಬ್ಬಿ ಅದನ್ನ ಮಿಕ್ಸ್ ಮಾಡಿಬಿಟ್ರೆ ಸರ್ ಎಣ್ಣೆ ಹಂಗೆ ಸೋಸ್ಕೊಂಡ ಸರ್, ಆಮೇಲೆ ಎಲ್ಲ ಸೋಸ್ಕೊಂಡ್ ಜಳ್ಳಿಯಾಗ ನೀರು ಬರ್ತದೆ ಸರ್ ಡ್ರೈ, ಅದನ್ನ ಸಿಂಪಡಣೆ ಮಾಡ್ಬೋದು ಸರ್. ಹೌದು ಸರ್. ಮೆಣಸಿನ ಗಿಡಕ್ಕೂ ಬರುತ್ತೆ, ಟೊಮೊಟೊಕ್ಕೂ ಬರುತ್ತೆ, ಆಮೇಲೆ ಈರುಳ್ಳಿಗೆ ಬರುತ್ತೆ ಸರ್. ಪ್ರತಿಯೊಂದು ಬೆಳೆಗೆ ಸಿಂಪಡಣೆ ಮಾಡ್ಬೋದು ಸರ್. ಆಮೇಲೆ ಒಂದ್ ವೇಳೆ ಈಗ ನಾವು ಕಳೆನಾಶಕ ಹೊಡೆದಿರ್ತೀವಿ ಸರ್ ಈರುಳ್ಳಿಗೆ, ಈರುಳ್ಳಿ ಕಳೆನಾಶಕ ಹೊಡೆದ್ಮೇಲೆ ನಾವೇನ್ ಮಾಡ್ತೀವಿ, ಶಕ್ತಿ ಅದು ಕಳ್ಕೊಂಡ್ಬಿಡ್ತದೆ ಸರ್ ಈರುಳ್ಳಿ. ಅದಕ್ಕೆ ಮತ್ತೆ ನಾವು ರಾಸಾಯನಿಕ ಅಂಗಡಿಗೆ ಹೋಗಿ ನಾವು ಎಣ್ಣೆ ಥರ ಅವಶ್ಯಕತೆ ಇಲ್ಲ ಸರ್. ಒಂದ್ ವೇಳೆ 1 ಎಕರೆ 8 ಟ್ಯಾಂಕಿ ಹೊಡೆದಾನೆ ಅಂದರೆ ಕಳೆನಾಶಕ, ಅದನ್ನ ಮತ್ತೆ ರಿಕ್ವೈರ್ ಆಗ್ತದೆ ಸರ್ ಎರಡು ದಿವಸದಲ್ಲಿ. ಯಾವ್ತರ ಅಂದ್ರೆ ಒಂದು ಟ್ಯಾಂಕಿಗೆ ಒಂದು ಎಳ್ನೀರು, ಕಾಲು ಕೆಜಿ ಸಕ್ಕರೆ ಹಾಕೊಂಬಾಕ ಸರ್. ಹೌದು ಸರ್. ಈ ರೀತಿ ಮೇಂಟೈನ್ ಮಾಡ್ರೆ ಎರಡೇ ದಿವಸದಾಗ ಹಸರಾಗಿ ನಿಂದಿರ್ತಾವ ಸರ್ ಈರುಳ್ಳಿ. ಎಣ್ಣೆ ತರ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಎಂಟು ಟ್ಯಾಂಕ್ ಹೊಡೆದಂದ್ರೆ ಎಂಟು ಎಳ್ನೀರು ಸರ್, ಕಾಲು ಕೆಜಿ ಲೆಕ್ಕ ಹಾಕಿದ್ರೆ ಎರಡು ಕೆಜಿ ಹೋಗುತ್ತೆ ಸಕ್ಕರೆ. ಹ್ಮ್ ಸರ್. ಈ ರೀತಿ ಮಾಡಿದ್ರೆ ನಾವು ಎಣ್ಣೆ ರಾಸಾಯನಿಕ ಯೂಸ್ ಮಾಡೋದು ಕೂಡ ಕಡಿಮೆ ಆಗುತ್ತೆ ಸರ್ ನಮಗೆ. ಅಂದ್ರೆ ಈ ಕಳೆನಾಶಕದಿಂದ ಈರುಳ್ಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹೌದು ಸರ್. ಅದು ಬ್ಯಾಸಿಗೆಗಾಲ ಅದರ ಶಕ್ತಿ ಸತ ಕುಂದುತ್ತೆ. ಕುಂದುತ್ತೆ ಸರ್. ಆ ಶಕ್ತಿ ಕುಂದಿದಾಗ ಈ ರೀತಿ ಮಾಡಕ್ ಸರ್ ಏನ್ ಮಾಡ್ತಾರೆ, ಎಂಟು ಟ್ಯಾಂಕಿ ಕಳೆನಾಶಕ ಹೊಡೆದಿರ್ತಾನೆ ಸರ್. ಆ ಎಂಟು ಟ್ಯಾಂಕಿಗೆ ಎಂಟು ಎಳ್ನೀರ್ ಸರ್, ಅಂದ್ರೆ ಒಂದು ಟ್ಯಾಂಕಿ ಒಂದ್ ಎಳ್ನೀರ್, ಕಾಲ್ ಕೆಜಿ ಸಕ್ಕರೆ ಸರ್. ಹೌದು ಸರ್. ಅದೇ ರೀತಿ ಎಂಟು ಟ್ಯಾಂಕಿಗೆ ಕಾಲ್ ಕೆಜಿ ಸಕ್ಕರೆ ಒಂದ್ ಎಳ್ನೀರ್, ಜಾಸ್ತಿ ಕೂಡ ಬಾರ್ದು ಸರ್. ಇಷ್ಟಾನ ಸರ್. ಎರಡೇ ದಿವಸದಲ್ಲಿ ಬೆಳೆ ಎದ್ದಿರ್ತಾವ ಸರ್. ಅಂದ್ರೆ ಮತ್ತೆ ಆ ಬೆಳಗ್ಗೆ ಒಂದು ಸತ್ತು ಬಂದ್ಬಿಡುತ್ತೆ ಸರ್. ಶಕ್ತಿ ಎನರ್ಜಿ ಬರ್ತದೆ ಸರ್ ಅದು. ಹೌದು ಸರ್. ಎನರ್ಜಿ ಇದೆ. ಈಗ ರಾಜಶೇಖರ್, ನಿಮ್ಗೆ ಈ ತರದ ಅನುಭವಗಳೆಲ್ಲ ಎಲ್ಲಿಂದ ಬಂತು, ಹೇಗೆ? ಪತ್ರಿಕೆ ಓದೋದ್ರಿ ಸರ್. ಹೌದಾ? ಗುಡ್ ಗುಡ್. ಪತ್ರಿಕೆ ಸರ್, ಪ್ರತಿ ಒಂದು ದಿನ ಬಿಡದಂಗ ಪತ್ರಿಕೆ ಓದ್ತೀನಿ ಸರ್. ಹೌದಾ? ಬ್ಯಾಸಾಯದಲ್ಲಿ ಒಂದೊಂದ್ಸಲ ನಿರಾಶಕ್ತಿ ಆಗ್ತದೆ ಸರ್, ಆದ್ರೆ ಅದ ಉತ್ಸಾಹ ಕಳ್ಕೊಳ್ಳ ಸರ್. ಅದ ಲಾಸ್ ಆಗ್ಲೋ ಲಾಭ ಆಗ್ಲೋ ಮಾಡೋಣ ಪ್ರಯತ್ನ ಪಡ್ತೀವಿ ಸರ್. ಆದ್ರೆ ಜಾಸ್ತಿ ನಮ್ಮ ಹೊಲಕ್ಕೆ ಹಾಕದೆ ಈರುಳ್ಳಿ ಮತ್ತು ರಾಗಿ ಸರ್. ಯಾಕಂದ್ರೆ ಧೂಳಿಗೆ ಇದೇನು ಎಫೆಕ್ಟ್ ಆಗಲ್ಲ ಸರ್. ನಮಗೆ ಹೂ ಬಿಡುವಂತ ಪದಾರ್ಥ ಹಾಕ್ಬೇಕಂದ್ರೆ ನಮಗೆ ಆಗಲ್ಲ ಸರ್. ಮಳೆಗಾಲದಾಗ ಅಷ್ಟೇ ತಕ್ಕೊಂಬಾಕ ಸರ್ ನಾವು. ಅದ ಬಿಟ್ರೆ ಇನ್ನೇನಿಲ್ಲ ಸರ್. ಈಗ ನೀವು ವಿಶೇಷವಾಗಿ ಎಲ್ಲಾದ್ರೂ ತರಬೇತಿ ಹೋಗಿದ್ರ ಈ ಕೃಷಿ ಬಗ್ಗೆ ಜ್ಞಾನಕ್ಕೆ ಅದಕ್ಕೆ ಇದಕ್ಕೆ? ಇಲ್ಲ ಸರ್, ಪತ್ರಿಕೆನ ಸರ್ ಮೇನು. ಹೌದು ಸರ್. ಪತ್ರಿಕೆ ನಾನು ಹೈನುಗಾರಿಕೆ ಮಾಡಿದ್ರೆ ಪತ್ರಿಕೆ ನೋಡಿ ಮಾಡಿದೆ ಸರ್. ನಾನು ಎಲ್ಲ ಹೈನುಗಾರಿಕೆ ಮಾಡಿದೆ. ಆಮೇಲೆ ಕುರಿ ಸಾಕಾಣಿಕೆ ಮಾಡೋಣ ಅಂತಂದೆಲ್ಲ ಯೋಜನೆ ಹಾಕಿದ್ದೆ ಸರ್. ಅದು ಸರ್ ಹೋದ ವರ್ಷ ಈರುಳ್ಳಿ ಬಂತು ಸರ್ ಚೆನ್ನಾಗಿ, ಮಣಿ ಕಟ್ಟಿದ್ದೆ ಸರ್ ನಾನು ಈರುಳ್ಳಿ. ಒಂದ್ 4 ಲಕ್ಷ ರೂಪಾಯಿ ಲಾಭ ಸರ್ ಎಲ್ಲ ತಗ. ಅಲ್ಲಿಗೆ ಒಂದ್ ಎಕರೆ ಮಳೆ ಕೊಳ್ತಾವ್ ಸರ್, ಒಂದೂವರೆ ಎಕರೆ ಅಷ್ಟೇ ಸಿಗ್ತದೆ, ಒಂದ್ ಎಕರೆ ಮಳೆ ಕೊಳ್ತಾವ್ ಸರ್ ಎಲ್ಲ. ಆಮೇಲೆ ಈರುಳ್ಳಿ ಹಾಕ್ತಿವಲ್ಲ ಸರ್, ರೈತರು ಇನ್ನೊಂದು ಏನ್ ಮಾಡಕಂತ ಸರ್, ಈರುಳ್ಳಿ ಜೊತೆಗೆ ಕಳೆನಾಶಕ ಹೊಡೆದ ಮೇಲೆ ಬೋಧಿಗೆ ಹಸಿಮೆಣಸಿನ್ಕಾಯಿ ಇಡ್ಬೇಕು ಸರ್. ಯಾಕಂದ್ರೆ ಒಂದ್ ವೇಳೆ ಅತಿಯಾಗಿ ಮಳೆ ಆತಂದ್ರೆ ಉಳ್ಳಾಗಡ್ಡಿ ಹೋಗುತ್ತೆ ಸರ್, ಹಸಿಮೆಣಸಿನ್ಕಾಯಿ ಇರುತ್ತೆ ಸರ್. ಅಟ್ ಲೀಸ್ಟ್ ಇದ್ರ ಖರ್ಚು ಅದನ್ನಾದ್ರೂ ತೆಗೆಸಿತ. ಒಂದ್ ವೇಳೆ ನಮಗೆ ಉತ್ತಮವಾದ ರೇಟ್ ತಂದ್ರೆ ಮಾರ್ಕೆಟ್ ನಲ್ಲಿ ಜೀವನ ನಿರ್ವಹಣೆ ಕೂಡ ಕಷ್ಟ ಆಗಲ್ಲ ಸರ್. ಅಂದ್ರೆ ಈಗ ನೀವು ಈ ತರದ ಏನು ಸಾವಯವ ವಸ್ತುಗಳ ಬಳಕೆ ಮಾಡ್ತೀರಾ ಸರ್? ಏನೆಲ್ಲ ಬೆಳೆಗಳಿಗೆ ಮಾಡ್ಕೋಬಹುದು ಸರ್? ಪ್ರತಿಯೊಂದು. ಈಗ ಮೆಕ್ಕೆಜೋಳ ಬರ್ತದೆ ಸರ್, ಮೆಕ್ಕೆಜೋಳ ಕೂಡ ಬರ್ತದೆ ಸರ್. ಆಮೇಲೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೋಸು, ಎಲೆಕೋಸು, ಹೂಕೋಸು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಸರ್. ಗೋಮೂತ್ರದಿಂದ ಸರ್ವ ರೋಗನೂ ಹೋಗ್ತದೆ ಸರ್. ಅದ್ರ ಜೊತೆ ಇನ್ನು ಬೇವಿನ ಎಲೆ ಚೆನ್ನಾಗಿ ಅರ್ದು ಬೇಯಿಸಿ ಒಳ್ಳಲ್ಲಿ ರುಬ್ಬಿ ಅದನ್ನ ನೆನೆ ಹಾಕಿಬಿಟ್ರೆ ಅದ್ರಾಗ ಲವಂಗ ಮೆಣಸಿನ್ಕಾಯಿ ಅಂತ ಬರ್ತದೆ ಸರ್. ಲವಂಗ ಮೆಣಸಿನ್ಕಾಯಿ, ಆ ಲವಂಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸರ್, ಚಿಕ್ಕದಿರುತ್ತೆ. ಚಿಕ್ಕದ ಲವಂಗ ಮೆಣಸಿನ್ಕಾಯಿ ಅಂತ ಆ ಲವಂಗ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಮಜ್ಜಿಗೆ ಸರ್ ಹಾಕಿಟ್ಟು ಬಟ್ಟೆ ಕಟ್ಟಿಬಿಡೋಕೆ ಸರ್ 5 ದಿವಸ ಒಟ್ಟು ಅದು ಗಾಳಿ ಆಡಿರ್ಬೋದು ಸರ್. ಆಮೇಲೆ ಒಂದು ಟ್ಯಾಂಕಿಗೆ 10 ml ಆಗಲು 20 ml ಹಾಕ್ಕೊಂಡು ಹೊಡಿಬೋದು ಸರ್. ಅದನ್ನು ಹೊಡೆದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಸರ್. ಬೂದಿ ರೋಗ ಬರಲ್ಲ, ಯಾವುದೇ ರೀತಿ ಆಮೇಲೆ ಅಂಗಮಾರಿ ರೋಗ ಇವೆಲ್ಲ ಬರ್ತದೆ ಸರ್, ಇವು ಕೂಡ ಕಡಿಮೆ ಆಗ್ತದೆ ಸರ್. ಈಗ ರಾಜಶೇಖರ್, ಈಗ ಒಂದು ಕಡೆ ರೈತರು ಬೆಳೆಯನ್ನ ಬೆಳೆಯೋದಕ್ಕೆ ರಸಗೊಬ್ಬರಗಳೇ, ರಾಸಾಯನಿಕ ಗೊಬ್ಬರಗಳೇ ಬೇಕು ಅಂತೇಳಿ ಹಠಕ್ಕೆ ಬಿದ್ದು ಅವುಗಳನ್ನು ತಂದು ಹಾಕ್ತಾರೆ. ಎಷ್ಟೋ ಸಲ ಗೊಬ್ಬರ ಸಿಗದಿದ್ರೆ ತುಂಬಾ ಹತಾಶರಾಗ್ಬಿಡ್ತಾರೆ. ಆದ್ರೆ ನಿಮ್ಮ ಅನುಭವ ಕೇಳಿದ್ರೆ ತುಂಬಾ ವ್ಯತ್ಯಾಸ ಇದೆ ಸರ್. ನೀವು ಎಂದೂ ರಸಗೊಬ್ಬರಗಳಿಗೆ ಅಥವಾ ಈ ತರದ ಕ್ರಿಮಿನಾಶಕ ಔಷಧಿಗಳಿಗೆ ಆದ್ಯತೆ ಕೊಟ್ಟಿಲ್ಲ ನೀವು? ಅವುಗಳಿಗಾಗಿ ನೀವು ಬಡದಾಡಿಲ್ಲ? ಇದೇ ಸರ್ ಏನೋ ಸರ್, ನಮ್ಮ ರೈತರು ಯೂರಿಯಾ ಗೊಬ್ಬರಕ್ಕೋಸ್ಕರ ಸಾಲ್ಗಟ್ಟಿ ನಿಂತಿದ್ರು ಸರ್. ಯೂರಿಯಾದ್ಲಿ ಸರ್ ಏನ್ ಲಾಭ ಆಗತ್ತೆ ಸರ್? ನಷ್ಟನೇ ಜಾಸ್ತಿ. ಯೂರಿಯಾ ನಾವು ಬಡ್ಡಿಗೆ ಹಾಕ್ತಿವಲ್ಲ, ಆ ಭೂಮಿಯಲ್ಲಿರೋ ಜೀವಾಂಶ ಅಂದ್ರೆ ಭೂಮಿ ಸತ್ವ ಮಾಡೋ ಜೀವಾಂಶ ಸತ್ವ ಬಿಡುತ್ತೆ ಸರ್. ಸತ್ ಆ ಸಸಿಗೆ ಸತ್ತು ಕೊಡ್ತದೆ ಸರ್. ಆ ಸತ್ತ ಮೇಲೆ ಏನಾಗ್ತದೆ ಸರ್, ಮತ್ತೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅವಾಗ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರ ಹಾಕ್ದಂಗ ಏನಾಗುತ್ತೆ ಸರ್, ಭೂಮಿ ಬರಡಾಗ್ತದೆ ಸರ್, ಬೆಳೆಯಂಗಿಲ್ಲ. ವರ್ಷಕ್ಕೆ ವರ್ಷ ಇಳುವರಿ ಕಮ್ಮಿ ಆಗ ಸರ್. ಅದೇ ಒಂದು ಎಕರೆಗೆ ಮಿನಿಮಮ್ 15,000 ಖರ್ಚು ಮಾಡ್ತೀವಿ ಸರ್ ನಾವು ರಾಸಾಯನಿಕ ಗೊಬ್ಬರಕ್ಕೆ. ಅದೇ 15,000 ಕೊಟ್ಟಿಗೆ ಗೊಬ್ಬರ ಖರ್ಚು ಮಾಡಲ್ಲ ಸರ್. ಕೋಳಿ ಇಕ್ಕೆ ಬರ್ತದೆ ಸರ್, ಕೋಳಿ ಇಕ್ಕೆನೆ ಯೂಸ್ ಮಾಡಲ್ಲ ಸರ್. ಇಲ್ಲ ಅದಕ್ಕಿಂತ ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಹೊಳಿವಂಡ ಸರ್, ಕೆರೆ ಹೊಂಡ ಸರ್. ಇದನ್ನು ಯೂಸ್ ಮಾಡಿದ್ರೆ ಆ ಹೊಳಿವಂಡಲ್ಲಿ ಏನಾಗುತ್ತೆ ಅಂತ ಸರ್, ಜೀವಕಣಗಳು ಏನಿರ್ತಾವೆ ಸತ್ತು ಮಾಡೋ ಜೀವಕಣಗಳು ಅದ್ರಲ್ಲಿ ಜಾಸ್ತಿ ಇರ್ತದೆ ಸರ್. ಯಾಕಂದ್ರೆ ಯಾರು ಉಳುಮೆ ಮಾಡಲ್ಲ, ರಾಸಾಯನಿಕ ಸಿಂಪಡಣೆ ಮಾಡಲ್ಲ ಸರ್, ಅದಕ್ಕೆ ಅದು ಫ್ರೆಶ್ ಅದ, ಜೀವಾಂಶಗಳು ಜಾಸ್ತಿ ಇರ್ತಾವೆ ಸರ್. ಅದನ್ನು ನಾವು ಹಾಕಿವ್ ಅಂದರೆ ಗೊಬ್ಬರಕ್ಕಿಂತ 3 ಪಟ್ಟು ಜಾಸ್ತಿ ಸತ್ತು ಇರ್ತದೆ ಸರ್. ಆಮೇಲೆ ಮೆಣಸಿನ್ಕಾಯಿ ಗಿಡಕ್ಕೆ ಸರ್, ಅದನ್ನ ಟ್ರಿಪ್ಪಲ್ಲಿ ಏರಿ ಖಾಲಿ ಇದ್ದಾಗ ಬಡ್ ಬಡ್ಡಿಗೆ ಇಟ್ಕೊಂತ ಹೋಗ್ಬೋದು ಸರ್ ಅದನ್ನು. ಹೌದು ಸರ್. ಬಡ್ ಬಡ್ಡಿ ಇವರು ಡಿ ಎ ಪಿ ಹಾಕೋದೇ ಬೇಡ ಸರ್, ಡಿ ಎ ಪಿ ಬೇಡ, ಯೂರಿಯಾ ಬೇಡ. ಅದನ್ನ ಒಳೆ ಒಂಡನ, ಆಮೇಲೆ ಅವರು ಆರ್ಥಿಕವಾಗಿ ಒಂದು ಸ್ವಲ್ಪ ಇದ್ರೆ ಪಕ್ಕದಲ್ಲಿ ಕುರಿ ಇಕ್ಕಿರ್ತಾವ ಸರ್, 30 ರೂಪಾಯಿ 40 ರೂಪಾಯಿ ಚೀಲ ಕೊಡ್ತಾರೆ ಸರ್. ಅಂತ ಒಂದು 20 ಪ್ಯಾಕೆಟ್ ತಂದು ಎರಡು ಮಿಕ್ಸ್ ಮಾಡಿ ಬಡ್ಡಿಗೆ ಹಾಕ್ಯಂತ ಹೋದ ಸರ್, ಒಳ್ಳೆ ಸತ್ತು ಬರ್ತದೆ ಸರ್. ಆಮೇಲೆ ರೋಗ ಕೂಡ ಕಡಿಮೆ ಸರ್. ಅದಕ್ಕೆ ನಾವು ರಾಸಾಯನಿಕ ಗೊಬ್ಬರ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ರೋಗ ಜಾಸ್ತಿ ಸರ್ ನಮಗೆ. ರಾಜಶೇಖರ್, ನಿಮ್ಗೆ ಒಂದು ವಿಶೇಷ ಅನುಭವ ಕೃಷಿಯಲ್ಲಿದೆ. ಅಂದ್ರೆ ನೀವು ಮಾಧ್ಯಮಗಳನ್ನ ನೋಡಿ ಓದಿನೇ ಇದನ್ನ ತೋಡಿಸ್ಕೊಂಡಿದ್ದೀರಿ. ನಿಮ್ ತಂದೆಯವ್ರ ಕಾಲಕ್ಕೆ ಇದೆಲ್ಲ ಇತ್ತ ಸರ್? ತಂದೆಯವರು ಅಂದ್ರೆ ಭೂಮಿ ಅಂದ್ರೆ ಎಲ್ಲ ಸಿಳು ಬೆಳೆಸಿದ್ರು ಸರ್ ಇದೆಲ್ಲ. ಅವ್ರ ಭೂಮಿನೇ ಬಿಟ್ಟು ಮೈನಿಂಗ್, ತಂದೆ ತಾಯಿ ಇಬ್ರು ಮೈನಿಂಗ್ ಮಾಡ್ತಾರೆ ಸರ್. ನಾನು ಕಂಪ್ನಿಯಲ್ಲಿ ದುಡಿತಾ ಒಬ್ಬ ಮ್ಯಾನೇಜರ್ ನನಗೆ ಬೈದೆ ಸರ್, ನಿಮ್ ಜೀವನಕ್ಕೆ ಏನೋ ಒಂದು ದಾರಿ ಮಾಡ್ಕ್ಯಾರ ರಾಜಶೇಖರ್ ಅಂತ ಹೇಳಿ. ಸರಿ ಸರ್ ಅಂತಂದೇಳಿ ನನ್ನ ಯೋಜನೆ ಬೋರ್ ಹಾಕ್ಸ್ಬೇಕು ಅಂತಂದೇಳಿ ನನಗೆ ಐಡಿಯಾ ಬಂದ್ ಸರ್. ಅಷ್ಟರೊಳಗೆ ಕೇಡಿ ಬ್ಯಾಗಿದೆ ಸರ್, ಭೂಮಿ ಕೇಡಿ ಬ್ಯಾಗಿದೆ. ಕೇಡಿ ಬ್ಯಾಗ್ಬಿಡು, ನಾಲ್ಕು ಮಂದಿನ ವಿಚಾರ ನೋಡಿ ಸರ್ ಆಗಲ್ಲ ಅಂತ. ಆಮೇಲೆ ನಮ್ಮ ಚಿಕ್ಕಪ್ಪ ಕುರಿ ಶಿವಮೂರ್ತಿ ಅಂತಂದ್ರೆ ಸರ್, ಅವ್ರನ್ನ ಒಂದು ವಿಚಾರ ಮಾಡಿದ್ನೆ. ಆಯ್ತಪ್ಪ ನೀನು ಆಕ್ಷನ್ ದುಡಿ, ಮಾರಾಟ ಮಾಡಬಲ್ಲ ದುಡಿ, ನಾನು ಅದು ಏನ್ ಬೇಕೋ ಸಪೋರ್ಟ್ ಮಾಡ್ತೇನೆ. ಇದನ್ನೆಲ್ಲ ಇರೋದನ್ನ ನಮ್ಮ ಚಿಕ್ಕಪ್ಪ ಮುಂದೆ ಹೇಳಿದ್ನೆ. ಸರಿಯಪ್ಪ ಏನ್ ಖರ್ಚು ಬರ್ತೈತೆ ನಾನು ನೋಡ್ಕೊಂತಂದ್ರು, ನಾನು ಹಾಕಿನ ಅವಾಗ ಬಂಡವಾಳ ಇಲ್ಲ ಸರ್ ನನ್ನ ಹತ್ರ. ಕೆಲಸ ರೀಜನ್ ಮಾಡಿ ಬ್ಯಾಸಾಗಿ ನಿಂತೆ ಸರ್. ಸತತವಾಗಿ 4 ವರ್ಷ ಕೈ ಕೊಡು ಸರ್ ನನಗೆ. ಎಳ್ಳು ಹಾಕಿದ್ನೆ ಎಳ್ಳು ಲಾಸ್ ಸರ್. ಉದ್ದ ಹಾಕಿದ್ನೆ 3 ಎಕರೆ ಸರ್, ಒಂದು ಪಾವ್ ತಕ್ಕಂದಲ್ಲ. ಆಮೇಲೆ ಜೋಳ ಹಾಕಿದ್ನೆ ಸರ್, ಎಲ್ಲ ಸುಳಿ ರೋಗ ಬಿದ್ದು ಎಲ್ಲ ಹೋಯ್ತು ಸರ್. 3 ವರ್ಷ ಸಾಕಪ್ಪ ಈ ಬ್ಯಾಸಾಯಿ ಸಹವಾಸ ಸಾಕಪ್ಪ ಅನ್ಸಿತ್ತು ಸರ್ ನನಗೆ. ಅವಾಗ ಪತ್ರಿಕೆ ನನಗೆ ಜೀವದಾನ ಕೊಡುತ್ತೆ ಸರ್, ಪತ್ರಿಕೆ ನಾನು ಓದ್ತಿದ್ನಲ್ಲ, ಆ ಜೀವದಾನದಲ್ಲಿ ನನಗೆ ಉತ್ಸಾಹ ಬಂತು, ಆತ್ಮವಿಶ್ವಾಸ ಬಂತು. ಅಲ್ಲಿ ಸಹ ನಾನು ಬ್ಯಾಸಾಯದಲ್ಲಿ ಹಂಗೆ ಇಂಪ್ರೂವ್ಮೆಂಟ್ ಆದ ಸರ್. ಪತ್ರಿಕೆಯಲ್ಲಿ ಬರುವಂತ ವಿಷಯಗಳನ್ನೇ ನೀವು ಪ್ರಯೋಗಕ್ಕೆ ತಂದ್ರಿ? ಹೌದು ಸರ್, ಹೌದು ಸರ್. ಇದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇರ್ತಿತ್ತು? ಹಾಗೆ ಏನೋ ಮಾಡೋಣ ಅಂತ ನೀವೇನೋ ಹೊಸ ಪ್ರಯೋಗ ಮಾಡ್ತಿರ್ತೀರಿ, ಹಿರಿಯವರೆಲ್ಲ ಅದನ್ನೇನ್ ಮಾಡ್ತೀವಿ ಇದನ್ನೇನ್ ಮಾಡ್ತೀವಿ ಅಂತೇಳಿ ನಿಮ್ಗೆ ಅಡ್ಡಿಪಡಿಸಿದ್ರು? ಅಲ್ಲೆಲ್ಲ ಅಂದ್ರೆ ಸರ್ ಅಕ್ಕಪಕ್ಕದಾಗ ಎಲ್ಲರೂ ಕೂಡ ಅಂದ್ರೆ ಸರ್, ನೀವು ದೊಡ್ಡ ವಿಜ್ಞಾನ ಏನೇನ ಮಾಡಕ್ ಹೋಗಣ ಹಂಗಂಗೆ ಅಂತೆಲ್ಲ ನೆಗೆಟಿವ್ ತಿಂಗ್ ಮಾತಾಡಿದ್ರು ಸರ್. ಆದ್ರೆ ಅವ್ನು ಯಾವ ತಲೆಗೆ ಹಚ್ಚಿಲ್ಲ ಸರ್. ನನ್ನ ಹೊಲದಲ್ಲಿ ನಾನೇನೇ ಪ್ರಯೋಗ ಮಾಡಲು ಲಾಭ ಆಗಲು ನಷ್ಟ ಆಗಲು ನನಗೆ ಇರ್ತದೆ ಸರ್. ಸಾಕು ನೀವು ಇನ್ನು ನನ್ನಲ್ಲಿ ಸಹ ಇನ್ನೊಬ್ಬರಿಗೆ 4 ವಿಚಾರಗಳು ಗೊತ್ತಾದ್ರೆ ಸಾಕು ಸರ್, ಅವಳೆ ಯಾಕಂದ್ರೆ ನಾವೆಲ್ಲ ರೈತರು ಚೆನ್ನಾಗಿರ್ಬೇಕು ಸರ್, ಅದೇ ನಮ್ಮ ಆಸೆ ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ. ಅಂದ್ರೆ ಈಗ ಈ ಭಾಗದಲ್ಲಿ ಭೂಮಿ ಎಲ್ಲವೂ ಸಹಿತ ಕೈಗಾರಿಕಾ ಅಭಿವೃದ್ಧಿ ವ್ಯಾಪ್ತಿಗೆ ಹೋಗಿದೆ. ಸೊ ಹಾಗಾಗಿ ರೈತರಿಗೆ ಇತ್ತ ಕಡೆ ಪೂರ್ಣ ಭೂಮಿಯನ್ನು ಅವ್ರು ಕಳ್ಕೊಂಡಿಲ್ಲ, ಭೂಮಿ ಇದೆ ಆದ್ರೆ ಅವರ ಹಕ್ಕಿಲ್ಲ. ಎರಡನೇದು ಅವ್ರು ಏನಾದ್ರೂ ಬೆಳೆ ಹಾನಿ ಆದ್ರೆ ಅವ್ರು ಪರಿಹಾರ ತಗೊಳ್ಳಿಕ್ ಆಗ್ತಿಲ್ಲ ಅಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದ್ರಲ್ಲಿ ನೀವೊಬ್ರು ಸರ್. ಈಗ ನಿಮ್ಮ ಈ ಕೃಷಿಯ ಅನುಭವ ಏನಿದೆಯಲ್ಲ, ನಿಮ್ಮ ಉತ್ಸಾಹ ಏನಿದೆಯಲ್ಲ, ನಿಮ್ಮಂತ ಯುವಕರಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಸಿಗುತ್ತಾ? ಹೇಗೆ ಇದರ ಈ ರೀತಿ ತೊಡಕೊಳ್ತಾ ಇದ್ದಾರ? ನೀವು ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ? ಸರ್ ಮಾಡಕ್ಕಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಭೂಮಿ ಕೊಟ್ಟಿದ್ರೆ ಸರ್, ನಮಗೆ ತಿಳಿದಷ್ಟು ಮಟ್ಟಿಗೆ ನನಗೆ ತಿಳಿದಿರೋ ವಿಷಯಗಳಂತೂ ಬೇರೆಯವರಿಗೆ ನಮಗೆ ಹತ್ರ ಇರೋರಿಗೆ ಹಂಚಿಂತೀವಿ ಸರ್ ವಿಷಯಗಳು ಈ ರೀತಿ ಮಾಡ್ರಪ್ಪ ಅಂತ ಹಂಚಿಂತೀವಿ. ಅವ್ರಿಗೆ ಗೊತ್ತಿರೋ ವಿಷಯನು ನಾವು ತಿಳ್ಕೊಂತ ಸರ್. ಇದ್ರಾಗ ನಾವೇನು ದೊಡ್ಡ ಪಂಡಿತರಲ್ಲ ಸರ್, ನಮ್ಮ ಅನುಭವದಿಂದ ಈ ರೀತಿ ಆಗೈತಪ್ಪ ಇದನ್ನು ಮಾಡ್ಕೊಂಡೋಗ ಅಂತ ಹೇಳಬಲ್ಲೇ ಸರ್ ಅಷ್ಟೇ. ಅದನ್ನು ಉಪಯೋಗ ಮಾಡೋದು ಬಿಡೋದು ಅವ್ರ ವಿಚಾರ ಸರ್. ರಾಜಶೇಖರ್, ಈಗ ನಿಮ್ಮ ಈ ಕೃಷಿ ಜೀವನದಿಂದಲೇ ನಿಮ್ಮ ಕುಟುಂಬ ನಡೀತಾ ಇರೋದು ಕೃಷಿಯಿಂದಲೇ, ಮತ್ತು ನೀವೀಗ ತುಂಬಾ ಉತ್ಸಾಹಿತರಾಗಿ ತೊಡ್ಕೊಂಡ್ಬಿಟ್ಟಿದ್ರಿ. ಒಂದ್ ಕಡೆಗೆ ಉದ್ಯೋಗವನ್ನ ರಿಸೈನ್ ಮಾಡಿ ತ್ಯಜಿಸಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರಿ. ಈಗ ಒಂದ್ ಕಡೆಗೆ ಈಗ ನಿಮ್ಮ ಭೂಮಿ ಸ್ವಲ್ಪ ಇಕ್ಕಟ್ಟಿನಲ್ಲಿದೆ, ಈ ಕಡೆ ನಿಮ್ದು ಅಲ್ಲ, ಇದಕ್ಕೆ ಸರ್ಕಾರಕ್ಕೂ ಹೋಗಿಲ್ಲ, ಈ ತರದ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ ನೀವು. ಈಗ ಮುಂದೆ ನಿಮ್ಮ ಪ್ಲಾನ್ಗಳೇನು? ಈಗ ಈ ಕೃಷಿ ಒಂದು ವೇಳೆ ನಿಮ್ಗೆ ಅನುಕೂಲಕರವಾಗಿರ್ತಕ್ಕಂಥ ದರದಲ್ಲಿ ಕಾರ್ಖಾನೆಯವರು ಅಥವಾ ಕೈಗಾರಿಕೆ ಅಭಿವೃದ್ಧಿ ಮಂಡಳಿ ಇವರು ಯಾರಾದರೂ ಭೂಮಿಯನ್ನು ವಶಪಡಿಸಿಕೊಂಡು ಬಿಟ್ರು ಅಂತ ಇಟ್ಕೊಳ್ಳಿ, ಪರ್ಯಾಯವಾಗಿ ನೀವು ಏನು ದಾರಿಗಳನ್ನು ನೋಡ್ಕೊಳ್ತಾ ಇದ್ರಿ? ಏನು ಭೂಮಿ ನೋಡ್ತೀವಿ ಸರ್ ನಾವು, ಯಾಕಂದ್ರೆ ಭೂಮಿನೇ ನಮ್ಮ ಜೀವನ. ಭೂಮಿ ಕಳ್ಕೊಂಡ್ಮೇಲೆ ಭೂಮಿನೇ ತಾಂತಿ ಸರ್. ಈಗ ಭೂಮಿ ತಾಂದ್ಮೇಲೆ ನಾನು ಕಾರ್ ತಾನೆ, ಬೈಕ್ ತಾನೆ, ಮನೆ ಕಟ್ಟಿದ್ನೆ, ಅವು ಯಾವ ಶಾಶ್ವತ ಅಲ್ಲ ಸರ್. ನಾವು ಏನು ಮಾಡೋಕೆ ಸರ್, ಭೂಮಿ ಕಳ್ಕೊಂಡ್ರೆ ಭೂಮಿನೇ ತಾಂಬಕ್ ಸರ್. ನಮ್ಮ ಮಕ್ಕಳ ಕಾಲ ಕರ್ತವೆ. ಮನೇಲಿ ಒಡವೆ ಬಂಗಾರ ಹಣ ಇಟ್ಟಿವಿ ಅಂದ್ರೆ ಮನೇಲಿ 2 ದಿವಸ ಇಲ್ಲ ಅಂದ್ರೆ ಲೂಟಿ ಮಾಡ್ತಾರೆ ಸರ್. ಭೂಮಿನ ಮಾತ್ರ ಯಾರು ಹೊತ್ಕೊಂಡೋಗಲ್ಲ, ಯಾಕಂದ್ರೆ ಭೂಮಿ ಲಿಸನೇ ಜೀವನ ಇರೋದು ಸರ್. ನಮ್ಮ ಕುಟುಂಬ ನಿರ್ವಹಣೆನು ಕೂಡ ನಡೆಸ್ತದೆ ಸರ್ ನಮಗೆ, ಭೂಮಿನೇನ ತಾನ ಸರ್. ಈಗ ರಾಜಶೇಖರ್, ಈಗ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬಾ ನಿಮ್ಮ ಮಾತುಗಳು ನಮ್ಗೊಂದು ರೀತಿ ಪ್ರೇರಕ ಶಕ್ತಿಯಾಗಿದೆ. ನಮ್ಮ ಸಾಕಷ್ಟು ಕೇಳುಗರು ನಿಮ್ಮ ಮಾತುಗಳನ್ನು ಕೇಳ್ತಾ ಇರ್ತಾರೆ, ಅದರಲ್ಲಿ ಒಂದು ಕುಟುಂಬದಲ್ಲಿ ನಿಮ್ಮಂತ ಯುವಕರು ಸಹಿತ ಇರ್ತಾರೆ. ಯುವ ಜನತೆಗೆ ನೀವೊಬ್ಬರು ಯುವಕರಾಗಿ ಮತ್ತೆ ನೀವು ಸಕ್ರಿಯವಾಗಿ ಕೃಷಿಯನ್ನ ತುಂಬಾ ಪ್ರಾಯೋಗಿಕವಾಗಿನೇ ಮಾಡ್ತಾ ಇದ್ದೀರಿ, ಹಣವನ್ನ ಕಡಿಮೆ ಹಾಕಿ, ಬಂಡವಾಳ ಕಡಿಮೆ ಹಾಕಿ, ಔಷಧಿ ಅದು ಇದು ಅಂತೇಳಿ, ರಾಸಾಯನಿಕ ಗೊಬ್ಬರಗಳಂತೇಳಿ ಹೆಚ್ಚು ಹಣ ವ್ಯಯ ಮಾಡಲಾರದೆ ಜೀವನ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಹೊಸ ತಲೆಮಾರಿನ ಯುವಕರಿಗೆ ನೀವು ಏನ್ ಹೇಳಕ್ ಬಯಸ್ತೀರಿ? ಆದಷ್ಟು ಬೇಗ ಸರ್ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಇಲ್ಲಪ್ಪ ನಮಗೆ ಕಷ್ಟ ಕೊಡಕಾಗಲ್ಲ ಅಂದ್ರೆ ಕೆರೆ ಹೂಳಂತೂ ಫ್ರೀ ಆಗಿ ಸಿಗುತ್ತೆ ಸರ್. ಏನು ಏರ್ಸ ಬಾಡಿಗೆ ಒಂದೇ ನಾವು ಕೊಡಬಹುದು. ಹತ್ರದಲ್ಲಿ ಕೆರೆ ಇದ್ದೆ, ಊರಿಗೆ ಒಂದು ಕೆರೆ ನಮ್ಮ ಹಿರಿಯರಂತ ಕಟ್ಟಿರ್ತಾರೆ ಸರ್. ಆ ಕೆರೆಯಲ್ಲಿರೋ ಹೂಳು ತಂದು ನಾವು ಹಾಕಿ ಉಳುಮೆ ಮಾಡಿರೋ ಸಾಕು. ಆ ಹೂಳಿಲಿ ಏನು ಸರ್ ಜೀವಾಂಶ ಜಾಸ್ತಿ ಆಗುತ್ತೆ ಸರ್. ಜೀವಕಣಗಳು ಅಂದ್ರೆ ಬೆಳೆಗೆ ಪ್ರೇರಣೆ ಕೊಡುವಂತ ಶಕ್ತಿ ಜಾಸ್ತಿ ಕೊಡ್ತಾರೆ ಸರ್. ಅದು ಆದಷ್ಟು ಬೇಗ ರಾಸಾಯನಿಕ ಗೊಬ್ಬರ ಕಡಿತಗೊಳಿಸ್ಬೇಕು ಸರ್. ಇದೆಷ್ಟು ಕಡಿತಗೊಳಿಸ್ತಾರ ಅಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸರ್. ಅಷ್ಟು ಈಗ ನಾವೇ ಸರ್ ಈ ನಾರಿನಂಶ ಪದಾರ್ಥ ತಿಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತೆ. ನಾವು ಜಂಕ್ ಫುಡ್ ತಿಂದ್ರಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಅಷ್ಟೇ ಸರ್, ಸಿಂಪಲ್. ಈಗ ನೀವು ಈ ಮೆಣಸಿನಕಾಯಿ ಎಲ್ಲ ಬೆಳೆದಿದ್ರಿ, ಇದನ್ನು ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ಈ ಸಲ ಬೆಳೆ, ಇದಕ್ಕೆ ಇದೇ ಜೈವಿಕ ವಸ್ತುಗಳನ್ನ ಬಳಸಿ? ಜೈವಿಕ ಹೆಂಗ ಸರ್, 8 ದಿವಸ ಮುಂಚಿತವಾಗಿ ಭೂಮಿನ ಚೆನ್ನಾಗಿ ಅದ ಮಾಡ್ತೀವಿ ಸರ್. ಅವಾಗ ನಾರಿನ ಗುಳಿಗೆ ಅಂತ ಬರುತ್ತೆ ಸರ್, ಹೊರಟ ಅಂತ ಬರುತ್ತೆ, 8 ದಿವಸ ಮುಂಚಿತವಾಗಿ ಹಾಕ್ತೀವಿ ಸರ್. ಅದನ್ನ ಅದೊಂದೇ ಆಗೋದು, ಅದು ಹಾಕಿದ್ಮೇಲೆ ಏನ್ ಮಾಡ್ತೀವಿ, ಭೂಮಿನ ಚೆನ್ನಾಗಿ ಅದ ಮಾಡಿ ಸಾಲ್ ಮಾಡಿ ಒಂದಡಿಗೊಂದು ಸಸಿ ಇಡ್ತೀವಿ ಸರ್. ನಾವು ಒಂದಡಿಗೊಂದು ಸಸಿ ಇಟ್ಟ ಮೇಲೆ 15 ದಿವಸ ಆಗ್ಬೇಕು ಸರ್. 15 ದಿವಸ ಆದ್ಮೇಲೆ ಅದಕ್ಕೆ ಕುಣಿ ತೋಡಿ ಸರ್, ಕುಣಿ ತೋಡಿ ನಾವು ಇದು ಕೆರೆ ಹುಳಾಗ್ಲು ಇಲ್ಲ ಕುರಿ ಗೊಬ್ಬರ ಆಗ್ಲು ಅದನ್ನ ಬಡ್ಡೆಯಲ್ಲಿ ಹಾಕ್ಬೇಕು ಸರ್. ಯಾವುದೇ ರಾಸಾಯನಿಕ ಗೊಬ್ಬರಗಳು ಬಳಸಿಲ್ಲ? ಇಲ್ಲ ಇಲ್ಲ ಸರ್, ಇಲ್ಲಿವರೆಗೂ ಇದಕ್ಕೆ ಒಂದು ಚೀಲ DAP ಕೂಡ ಹಾಕಿಲ್ಲ ಸರ್. ನಾವು ಎಷ್ಟು ಖರ್ಚಾಯ್ತು ನಿಮ್ಗೆ ಈಗ ಮೆಣಸಿನಕಾಯಿ ಸರ್? ಆಗಿ 4.5 ಸಾವಿರ ಸರ್, ಕಳೆ ತೆಗ್ಸಿರ ಒಂದು 4 ಸಾವಿರ, 8.5 ಸಾವಿರ ಆಗಿದೆ ಸರ್ ಖರ್ಚು. ಈಗ ನಿಮ್ಗೆ ಬೆಳೆ ರೊಟೀನ್ ಆಗಿ ಬರ್ತಾ ಇದೆ ಈಗ? ಕಂಟಿನ್ಯೂ ಬರ್ತದೆ ಸರ್. ಈಗ ಉತ್ತಮ ಬೆಲೆ ಇದೆಯಾ? ಬೆಲೆ 15 ರೂಪಾಯಿ ಇದೆ ಸರ್, ಒಂದ್ಸಲ 20 ರೂಪಾಯಿ ಸಿಗುತ್ತೆ ಸರ್, ಒಟ್ಟು 15 ರೂಪಾಯಿ ಮೇಲೆ ಇದೆ ಸರ್. ಈಗ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ರಾಜಶೇಖರ್, ತುಂಬಾ ನಿಮ್ಮಂತ ಯುವಕರು ತುಂಬಾ ಜನರು ಕೆಲಸವನ್ನು ಕಳ್ಕೊಂಡು ಈ ಕೊರೋನಾ ಬಂದ್ಮೇಲೆ ಎಷ್ಟೋ ಜನ, ನಾನೇ ಹೇಳ್ತಾನೆ ಸರ್, ಆ ಉದ್ಯೋಗ ಬಿಡಿಸ್ತಾರ ಅನ್ನೋ ಸಲುವಾಗಿ ಏನ್ ಮಾಡ್ಲಪ್ಪ ಏನಿಲ್ಲ ಅಂತ ನಾವೇ ಡಿಪ್ರೆಷನ್ ಒಳಗಾಯ್ತು ಸರ್. ಹಿರಿಯರು ಸಲಹೆ ಕೊಟ್ಟರು, ಭೂಮಿ ನಂಬಿ ಬಂದ್ವಿ ಸರ್. ಭೂಮಿ ನಂಬಿದ್ರೆ ಯಾರು ಲಾಸ್ ಆಗಿಲ್ಲ, ಆದ್ರೆ ಆಗುತ್ತೆ, ಅತಿವೃಷ್ಟಿ ಆದಾಗ ಆಗುತ್ತೆ ಒಂದ್ಸಲ, ಅದಕ್ಕೆ ಎದೆಗೊಡ್ಡು ನಿಲ್ಬೇಕು ಸರ್. ಇನ್ನೊಂದು ಈ ಸರಿ 120,000 ರೂಪಾಯಿ ಲಾಸ್ ಆದ ಸರ್ ನಮ್ದು. ಯಾವ ಬೆಳೆಗೆ? ಈರುಳ್ಳಿ ಸರ್. ಈರುಳ್ಳಿ ಅತಿವೃಷ್ಟಿಯಾಗಿ ಕೊಳೆ ರೋಗ ಬಂದು ಹೋದ್ಸರ ಎಲ್ಲ, ಆದ್ರೂ ಮುಂದೆ ಭವಿಷ್ಯ ಇನ್ನೂ ಚೆನ್ನಾಗಿರ್ತೈತೆ ಅಂತಂದೇಳಿ ಯೋಚನೆ ಮಾಡಿ ಮಾಡಿದ್ರೆ ಕೈ ಹಿಡಿಯುತ್ತೆ ಸರ್ ಬೇಸಾಯ. ಸೊ ಅದ್ರಾಗ ಅಂದ್ರೆ ಫಲ ನಿರೀಕ್ಷೆ ಮಾಡ್ಬಾರ್ದು ಸರ್ ನಾವು ಬೇಸಾಯದಲ್ಲಿ, ಸುಮ್ಮನೆ ದುಡಿತಾ ಇರ್ಬೇಕು ಸರ್, ಅದು ಕೈಯ ಬಂದ್ಮೇಲೆ ನಮ್ದು. ಒಳ್ಳೇದು ರಾಜಶೇಖರ್, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಕೃಷಿಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ನಿಜಕ್ಕೂ ನಮ್ಗೆ ತುಂಬಾ ಖುಷಿ ಆಯ್ತು. ಸಾವಯವ ಜೈವಿಕ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಒಂದು ಕೃಷಿಯಲ್ಲಿ ಹೇಗೆ ನಮ್ಮ ಭೂಮಿಯನ್ನು ನಮ್ಮ ಮಣ್ಣನ್ನು ಸತ್ವಯುತವಾಗಿ ಮಾಡಿಕೊಂಡು ಉತ್ತಮ ಬೆಳೆಗಳನ್ನು ಬೆಳೆದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಕೃಷಿ ಅನುಭವ ಕುರಿತು ಶ್ರೀ ರಾಜಶೇಖರ್ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು BJ ಶ್ರೀ. ನಾನು ಸ್ನೇಹಲ್ ಆರ್, IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಂಧುವರೇ, ಇದೀಗ ಭತ್ತದ ಬೇಸಾಯ ಕುರಿತು ಶ್ರೀ ಈಶಪ್ಪ ಗುರಳ್ಪುಡಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ರೈತರು ತಮ್ಮ ಬದುಕಿನ ಉದ್ದದಲ್ಲಿ ಕೂಡ ಅನೇಕ ಬೆಳೆಗಳನ್ನು ಬೆಳೆದ ರೈತರು, ಜೊತೆಗೆ ಭೂತಾಯಿಯ ಮಡಿಲಲ್ಲಿ ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಶ್ರಮಜೀವಿಯಾಗಿ, ಅದೆಲ್ಲದಕ್ಕೂ ಮಿಗಿಲಾಗಿ ಅನ್ನದಾತನಾಗಿ ತನ್ನ ಜೀವನವನ್ನು ಕಟ್ಟಿಕೊಂಡಂಥ ಮಹಾನ್ ಚೇತನ ಅಂತ ಪ್ರಗತಿಪರ ರೈತರು, ಜೊತೆಗೆ ಆಹಾರ ಉತ್ಪಾದನೆಯಲ್ಲಿ ತಮ್ಮ ಕೊಡುಗೆಯನ್ನು ಮೇಲ್ಪಂಕ್ತಿಯಲ್ಲಿರಿಸಿ ಆ ಮುಖೇನ ರಾಷ್ಟ್ರದ ಆಹಾರ ಉತ್ಪಾದನೆ ಪ್ರಗತಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಂಥ ರೈತರು ನಮ್ಮೆಲ್ರಿಗೂ ಕೂಡ ಅನ್ನದಾತರು. ಅಂಥ ಅನ್ನದಾತರಲ್ಲಿ ಓರ್ವರಾಗಿರುವಂಥ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ರೈತರಾಗಿರುವಂಥ ಶ್ರೀ ಈಶಪ್ಪ ಗುರಳ್ಪುಡಿಯವರು, ಅವರು ಕೂಡ ಒಬ್ಬರು. ಅವರನ್ನು ಮಾತನಾಡಿಸ್ತಾ ಅವರ ಜೊತೆ ಈ ಭತ್ತದ ಬೇಸಾಯದ ಅನುಭವಗಳು ಹೇಗೆಲ್ಲ ಅವರು ಪಡೆದುಕೊಂಡಿದ್ದಾರೆ, ಮತ್ತು ಬೇರೆಲ್ಲ ರೈತರಿಗೆ ಹೇಗೆ ಅವರು ಈ ಭತ್ತವನ್ನು ಬೆಳೆಯೋದರಲ್ಲಿ ಮಾದರಿಯಾಗಿ ಇತರರಿಗೂ ಕೂಡ, ಅಂದರೆ ಕಿರಿಯ ರೈತರಿಗೆ ಅವರು ಹೇಗೆ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವವನ್ನು ಹಂಚಿಕೊಳ್ಳುವಂಥ. ನಮಸ್ಕಾರ ಈಶಪ್ಪ ಗುರಳ್ಪುಡಿಯವರ. ನಮಸ್ಕಾರ ಸರ್. ಈಶಪ್ಪ ಅವರ ತಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಉಳಿದ ಎಲ್ಲ ರೈತರಿಗೆ. ನಾವು ಈಶಪ್ಪ ಅಂತ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಕಂಸಾರ ಗ್ರಾಮದ ಈಶಪ್ಪ ಅಂತ. ನಾವು ಭತ್ತದ ಬೆಳೆಯನ್ನು ಈ ವರ್ಷ 7 ತಿಂಗಳಲ್ಲಿ ನಾಟಿ ಮಾಡಬೇಕಾಗಿತ್ತು. ಕಾಲಾಂತರದಿಂದ ಈ ಮಳೆಗಾಲ ಸರಿ ಆಗದ ಕಾರಣ ಭತ್ತದ ಬೆಳೆಯಲ್ಲಿ ಕೆಲವು ತೊಂದರೆಗಳು ಬರೋದು ಉಂಟು. ಹಾಗಾಗಿ ಇಂದಿನ ಬೆಳೆಯಲ್ಲಿ ಫಸಲು ಇಷ್ಟೇ ಅಂತ ನಿರೀಕ್ಷೆ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಚೆನ್ನಾಗಿ ಬಂದರೆ 40 ಮಟ್ಟ ಬರ್ಬೋದು ಸರ್, ಇಲ್ಲ ಅಂದರೆ 30-35 ಟಾರ್ಗೆಟ್. ಅದರಲ್ಲಿ ನಾನಾ ಥರ ರೋಗ ರುಜುಗಳು ಬಂದು ರೈತರನ್ನು ಪದೇ ಪದೇ ಕಾಡ್ತಾ ಇದೆ. ಅದಕ್ಕೆ ಯಾವ ಔಷಧಿ ಹೊಡೆದ್ರೂ ಒಂದೊಂದು ಟೈಮು ವಿರುದ್ಧವಾಗಿ ಹೋಗ್ಬಿಡ್ತದೆ. ನಾವು ಏನೋ ಒಂದು ಬಡ್ಡಿ ಕೊಳೆ ರೋಗ ಬಂತು ಅಂದರೆ ಆ ಬಡ್ಡಿನ ತೊಗೊಂಡು ಹೋಗಿ ಔಷಧಿ ಅಂಗಡಿಯಲ್ಲಿ ತೋರಿಸಿ ಇದಕ್ಕೆ ಏನು ಪರಿಹಾರ ಮಾಡೋಣ ಅಂತಂದು ಕೇಳಿದ್ರೆ ಅವ್ರು ಇಂಥ ಔಷಧಿ ಅಂತ ಒಂದು ಕೊಟ್ಟು ಬಿಡ್ತಾರೆ, ತೊಗೊಂಬಂದು ಹೊಡಿತೀವಿ. ಅದು ರಿಯಾಕ್ಷನ್ ಆಗಿ ಭತ್ತದ ಬಡ್ಡಿ ಸಮೇತ ಸುಟ್ಟು ಹೋಗ್ಬಿಡ್ತದೆ. ಆದರೆ ಅಲ್ಲಿ ಇರ್ತಕ್ಕಂಥ ರೋಗ ರುಜುಗಳನ್ನು ಕಂಟ್ರೋಲ್ ಆಗ್ತಾ ಇಲ್ಲ, ದಿನೇ ದಿನ ಅದಕ್ಕೆ ಮುಂದೆ ಪ್ಯಾಚ್ ಆಗ್ತಾ ಹೋಗ್ಬಿಡ್ತದೆ. ಈ ರೀತಿ ತೊಂದರೆ ಆಗಿದೆ ಸರ್. ಹಾಗೆಯೇ ಈಶಪ್ಪರ, ತಾವು ಈ ಹಿಂದೆ ಭತ್ತವನ್ನು ಇತ್ತೀಚೆಗೆ ಬೆಳೀತಾ ಇದ್ದೇನೆ ಅಂತ ಕೂಡ ಹೇಳಿದ್ರೆ ಒಂದು 7-8 ವರ್ಷದಿಂದ, ಆದರೆ ಈ ಹಿಂದೆ ಯಾವ್ಯಾವ ಬೆಳೆಯನ್ನು ಬೆಳೀತಾ ಇದ್ರಿ ತಮ್ಮ ಜಮೀನಿನಲ್ಲಿ? ತಮಗೆ ಎಷ್ಟು ಜಮೀನಿದೆ ಮತ್ತು ಒಣಭೂಮಿ ಎಷ್ಟು, ಹೊರಭೂಮಿ ಎಷ್ಟು, ಇದ್ರ ಬಗ್ಗೆ ಒಂದಿಷ್ಟು ಹೇಳಿ. ನಮ್ಮದು ಒಣಭೂಮಿ ಅಂತೂ ಇಲ್ಲ, ಎಲ್ಲ ನೀರಾವರಿ. ಇರ್ತಕ್ಕಂಥ ಭೂಮಿ 1.5 ಎಕರೆ. ಅದರಲ್ಲಿ ಮೊದಲು ನಾವು ಕಬ್ಬು ಬೆಳೆದ್ವಿ. ಕಬ್ಬು ಬೆಳೀತಾ ಏನಾಗಿಬಿಡ್ತು, ಇಲ್ಲಿ ಫ್ಯಾಕ್ಟ್ರಿ ಬಂದಾಗಿಬಿಡ್ತು. ಬಂದಾದಮೇಲೆ ನಾವು ಭತ್ತ ಅವಲಂಬನೆ ಮಾಡಿದ್ವಿ. ಭತ್ತ ಮುಂಗಾರು ಟೈಮ್ನಲ್ಲಿ ಭತ್ತ ಬೆಳೆದು ಬೇಸಿಗೆಯಲ್ಲಿ ಶೇಂಗಾ ಬೆಳೀತಿದ್ವಿ. ಶೇಂಗಾ ಬೆಳೆದು ಆ ನಂತರ ಒನ್ ಟೈಮು ಮೆಕ್ಕೆಜೋಳ, ನಾನಾ ಥರ ಬೆಳೆಗಳನ್ನು ಬೆಳೆದ್ವಿ. ಆದರೆ ಅವು ಯಾವ ನಮಗೆ ವರ್ಕೌಟ್ ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಸ್ವಲ್ಪ ಜೀವನೋಪಾಯಕ್ಕಾಗಂಥ ಕಾಕಡ ಮಲ್ಲಿಗೆಯನ್ನು ಅವಲಂಬನೆ ಮಾಡ್ಕೊಂಡ್ವಿ. ಅದರಲ್ಲಿ ನಾವು 1.5 ಎಕರೆ ಮಾಡಿಕೊಂಡು ಕುಟುಂಬ ಸಮೇತ ಅದರಲ್ಲೇ ದುಡಿದು ಬಂತಕ್ಕಂಥ ಲಾಭದಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೂ ನಮ್ಮ ಹೊಟ್ಟೆಪಾಡಿಗೆ ಒಂದು ಸ್ವಲ್ಪ ಉಪಯೋಗಿಸಿ ಬಂದ್ವಿ. ಈಗ ಅದರಲ್ಲಿ ಒಂದು ಸ್ವಲ್ಪ ಭತ್ತ ಮಾಡಿಕೊಂಡ್ವಿ. ಭತ್ತದಲ್ಲಿ ಅಷ್ಟೊಂದು ಇಳುವರಿಯನ್ನು ಕಾಣ್ತಾ ಇಲ್ಲ. ಆಮೇಲೆ ಅದು ಒಂದು ರೀತಿ ಆಗ ಊಟಕ್ಕೆ ಬೇಕನ್ನೋ ಒಂದು ಉದ್ದೇಶಕ್ಕೆ ಇಟ್ಕೊಂಡಿವಿ ಸರ್. ಹಾಗೆಯೇ ಈಶಪ್ಪರು, ತಾವು ವಿಶೇಷವಾಗಿ ಈ ಭತ್ತದ ತಳಿಗಳಲ್ಲಿ ನಾನಾ ರೀತಿಯ ತಳಿಗಳನ್ನು ನಾವು ಕಾಣ್ತೇವೆ. ತಾವು ಯಾವ ತಳಿ ಭತ್ತವನ್ನು ಬೆಳಿತೀರಿ ಮತ್ತು ಹೇಗೆ ಗದ್ದೆಯನ್ನು ಸಿದ್ಧ ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ? ಸರ್, ನಾವು ಗದ್ದೆ ಮೊದಲು ಟ್ರ್ಯಾಕ್ಟರ್ ಮುಖಾಂತರ ಎಲ್ಲ ಪಡ್ಲರ್ ಹೊಡೆಸ್ಕೊಂತೀವಿ ಸರ್. 3 ಸಲ ಪಡ್ಲರ್ ಹೊಡಿಸಿ ಅಚ್ಚ ಮುಂದಗಡೆ ಪಲಗುರು ಹಾಕಿ ನಾಟಿ ಮಾಡ್ತೀವಿ ಸರ್. ಅದಾದ ನಂತರ ಸಸಿ ನಾಟಿ ಮಾಡಿ, ಸಸಿ ನಾಟಿ ಆದ ನಂತರ ಕಳೆನಾಶಕ ಗೊಬ್ಬರ ಈ ರೀತಿ ಸರ್ಕಾರಿ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬೆಳೆಸ್ತೀವಿ ಸರ್. ಈಶಪ್ಪರೆ, ತಾವು ಈ ನೀರು ಹಾಯಿಸೋದು ಭಾಳ ಮುಖ್ಯವಾಗಿರ್ತದೆ. ಆರಂಭದಲ್ಲಿ ಮಡಿಯನ್ನು ಮಾಡಿಕೊಂಡು ಅಗಿಗಳನ್ನು ತಯಾರಿ ಮಾಡ್ಕೊಳ್ಬೇಕಾದ್ರೆ ಹೇಗೆ ಅದನ್ನು ತಯಾರಿ ಮಾಡ್ಕೊಳ್ತೀರಿ, ಹೇಗೆ ನಾಟಿ ಕ್ರಮ ಅನುಸರಿಸ್ತೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸರ್. ಮೊದಲು ಒಂದು ಸಸಿ ಮಡಿಗೆ ತಯಾರು ಮಾಡಬೇಕಂದ್ರೆ ನಾವು ಒಂದು 10 ಗುಂಟೆ ಅಂದರೆ ಒಂದು ಕಾಲು ಎಕರೆದಲ್ಲಿ ಸುಮಾರು 1-4 ಚೀಲ ಭತ್ತದ ಬೀಜವನ್ನು ಚೆಲ್ಲಿ ಅದನ್ನು ಮೊದಲು ನಾವು ಏನು ಮಾಡ್ತೀವಿ ಅಂದರೆ ಸರ್, ನೀರಿನಲ್ಲಿ ನೆನೆ ಇಟ್ಟು ಆ ನಂತರ ಅದನ್ನು ತೆಗೆದು ತಿಪ್ಪೆಯಲ್ಲಿಯೋ ಇಲ್ಲ ಹುಲ್ಲು ಬಣಿವೆಯಲ್ಲಿಯೋ ಅದನ್ನು ಕಾವಿಗೆ ಅಂತ ಇಟ್ಟು ಒಂದು 2 ದಿನ ಆದಮೇಲೆ ಮೊಳಕೆ ಬರುತ್ತೆ ಸರ್. ಆ ಮೊಳಕೆ ಬೀಜವನ್ನು ತಯಾರು ಮಾಡಿದಂಥ ಮಡಿಯಲ್ಲಿ ಮೊದಲು ಮಡಿ ತಯಾರು ಮಾಡ್ಕೊಂಡು ಆಮೇಲೆ ಬೀಜ ತೊಗೊಂಬಂದು ಬಿಡ್ತೀವಿ ಸರ್. ತಂದು ಆಮೇಲೆ ಅದಕ್ಕೆ ಎಷ್ಟು ಬೇಕಂತಂದು ಒಂದು ಸಾಲು ಕಿತ್ಕೊಂತೀವಿ ಸರ್. 1-4 ಅಡಿಗೆ 5 ಅಡಿಗೆ ಒಂದೊಂದು ಸಾಲು ಮಾಡ್ಕೊಂಡು ಆ ಸಾಲಿನಲ್ಲಿ ನಾವು ಬೀಜ ಚೆಲ್ತೀವಿ ಸರ್. ಬೀಜ ಚೆಲ್ಲಿ ಸುಮಾರು ಒಂದು 20-25 ದಿವಸ ಆದಮೇಲೆ ಅದು ಬೀಜ ಮೊಳಕೆ ಹೊಡೆದು ಸಸಿ ನಾಟಿಗೆ ತಯಾರಾಗಿ ಬಿಡುತ್ತೆ ಸರ್. ನಾಟಿಗೆ ತಯಾರಾದ ನಂತರ ಅದನ್ನು ನಾಟಿ ಮಾಡೋಕ್ಕೆ ಶುರು ಹಚ್ಕೊಂತೀವಿ ಸರ್. ಈ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮನೆಯವರೇ ಮಾಡ್ತಿರೋ ಅಥವಾ ಈ ಆಳಿನ ನಿರ್ವಹಣೆ ಅದನ್ನೆಲ್ಲ ಹೇಗೆ ಮಾಡ್ತೀವಿ ಸರ? ನಾಟಿ ಮಾಡ್ಬೇಕಾದ್ರೆ ಆಳಂತೂ ಕಡ್ಡಾಯವಾಗಿ ಬೇಕೇ ಬೇಕು ಸರ್. ಎಂಥ ಮನೆಯವರು ಅದೀವಿ ಅಂದರೂ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಾಟಿ ಮಾಡೋಕ್ಕೂ ಆಳು ಬೇಕು ಸರ್. ಅದರಲ್ಲಿ ಸುತ್ತಲಿ ಮಗ್ಲ ಸವರೋಕ್ಕೂ ಹೆಂಡಿ ಮಾಡೋಕ್ಕೂ ಅಂತಂದು ಅದಕ್ಕೂ ಒಬ್ಬರು ಪ್ರೈವೇಟ್ ಇರ್ತಾರೆ ಸರ್. ಅವರು ಒಂದು ಗುಂಪು ಇರ್ತು, ಆ ಗುಂಪು ಹೇಳಿ ನಾವು ಕರ್ಕೊಂಡೋಗಿ ಮಾಡಿಸ್ತೀವಿ ಸರ್. ಇದಾದ ನಂತರ ನಾವು ಪಲಗುರು ಅವೆಲ್ಲ ಮಾಡ್ಕೊಂಡು ನಾಟಿ ಮಾಡ್ಕೊಂಡು ಬಂದುಬಿಡ್ತೀವಿ ಸರ್. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಆವಿಷ್ಕಾರದ ಮತ್ತು ತಂತ್ರಜ್ಞಾನದ ಬೇರೆ ಬೇರೆ ಹೊಸ ಹೊಸ ವಿಧಾನಗಳು ಬಂದಿದ್ದಾವೆ. ಭತ್ತದಲ್ಲಿ ಕೂಡ ಕೂರಿಗೆ ಬಿತ್ತನೆ ಪದ್ಧತಿಯನ್ನು ಅನುಸರಿಸ್ತಾರೆ. ಅದರಿಂದ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಬರುವಂಥ ರೋಗಗಳನ್ನು ಕೂಡ ತಡೆ ಹಿಡಿಬೋದು ಅನ್ನುವಂಥದ್ದನ್ನು ಸಾಕಷ್ಟು ರೈತರು ಪ್ರಯೋಗಾತ್ಮಕವಾಗಿ ಮಾಡಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಯಾಕೆ ತಾವು ಆ ರೀತಿಯಾಗಿ ಮಾಡಲಿಕ್ಕೆ ಏನಾದರೂ ಮಾಹಿತಿ ಲಭ್ಯ ಇರಲಿಲ್ವಾ ಅಥವಾ ಹೇಗಂತ? ಮಾಹಿತಿ ಲಭ್ಯ ಇದೆ ಸರ್, ಇಲ್ಲ ಅಂತ ಅಲ್ಲ. ನಮ್ಮದು ನೀರಾವರಿ ಭೂಮಿಯಾಗಿ ಇರೋದರಿಂದ ಕೂರಿಗೆ ನಾಟಿ ಮಾಡಲಿಕ್ಕೆ ಹೊರಭೂಮಿ ಆದರೆ ಯೋಗ್ಯ. ಇದು ನಮ್ಮ ನೀರಾವರಿ ಭೂಮಿಗೆ ಅದು ಕೂರಿಗೆ ನಾಟಿ ಮಾಡಿದ್ವಿ, ಸರಿ ಹೊಂದಲ್ಲ. ಹಾಗಾಗಿ ನಾವು ಅದನ್ನು ಬಿಟ್ಟು ನಾವು ತುಂಗಭದ್ರಾ ಡ್ಯಾಮಿನ ನೀರಿನ ಮುಖಾಂತರ ನಾವು ಭೂಮಿಯನ್ನು ಹದಗೊಳಿಸಿ ನಾಟಿ ಮಾಡ್ತೀವಿ ಸರ್. ಹಾಗೇನೆ ಈಶ್ವರ, ತಾವು ಈ ರೀತಿ ನಾಟಿ ಮಾಡಿದಂಥ ಒಂದು ಮುಖ್ಯ ಭೂಮಿಯಲ್ಲಿ ಎಷ್ಟು ದಿನ ಆದ ನಂತರ ಈ ಒಂದು ಸಸಿ ತನ್ನ ಸ್ವಂತ ಬೇರನ್ನು ಭೂಮಿಯ ಆಳದಲ್ಲಿ ಬಿಟ್ಬಿಟ್ಟು ಸದೃಢವಾಗಿ ಬೆಳೀತದೆ ಮತ್ತು ನೀರನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಸುಮಾರು ನಾಟಿ ಮಾಡಿದ ವಾರದಲ್ಲಿ ಅದು ಬೇರು ಬಿಡಲು ಪ್ರಾರಂಭವಾಗುತ್ತೆ ಸರ್. ಅದಾದ ನಂತರ ಅದು ಬಡ್ಡೆ ಹೊಡೆದು ಯಥೇಚ್ಛವಾಗಿ ಸೈಡೆಲ್ಲ ಟಿಲ್ಲರ್ಸ್ಗಳು ಬಂದು ಅದು ಬೆಳೆದು ಸುಮಾರು ಒಂದು 100-130 ದಿವಸಕ್ಕೆ ಅದು ಕಟಾವಿಗೆ ಬಂದುಬಿಡುತ್ತೆ ಸರ್. ಈ ರೀತಿ ನೀರನ್ನು ಸಕಾಲಕ್ಕೆ ಕೊಟ್ಟು ಕೆಲವರೆಲ್ಲ ಯಥೇಚ್ಛವಾಗಿ ನೀರು ಬಿಟ್ಟರೆ ಭೂಮಿ ಚೆನ್ನಾಗಿ ಬರ್ತದಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ ಹೆಚ್ಚೆಚ್ಚು ನೀರು ಬಿಟ್ಟಂಗಿಲ್ಲ, ನೀರು ನಿಲ್ಲಿಸಂಗಿಲ್ಲ, ಬಡ್ಡೆ ಕೊಳೆ ರೋಗ ಬಾಧಿಸ್ತದೆ ಅಂತ ಹೇಳ್ತಾರೆ. ಆದರೆ ತಾವು ಈ ಎರಡೂ ರೀತಿಯಲ್ಲಿ ಹೇಗೆ ನೀರನ್ನು ನಿರ್ವಹಣೆ ಮಾಡ್ತೀರಿ? ನೀರು ಬೇಕು ಸರ್, ಯಾವುದೇ ಬೆಳೆಗೂ ನೀರು ಬೇಕು. ಆದರೆ ಅತಿ ನೀರಿನ ಒಂದು ಪ್ರಾಮುಖ್ಯತೆ ಭತ್ತಕ್ಕೆಲ್ಲ. ಅದನ್ನು ಎಷ್ಟು ಬೇಕೋ ಅಷ್ಟೇ ನಾವು ನೀರನ್ನು ಬಳಸಿದಾಗ ಒಂದು ಒಳ್ಳೆಯ ಫಸಲು ಪಡೆಯಬಹುದು ಸರ್. ಅತಿ ನೀರು ನಿಂತರ ಬಡ್ಡೆ ಕೊಳೆ ಮಾಮೂಲಿ ಬಂದುಬಿಡ್ತದೆ ಸರ್. ಅದರಿಂದ ಪ್ಯಾಚ್ ಆಗೋದು, ನೆಕ್ ಬ್ಲಾಸ್ಟ್ ಬರೋದು, ಈ ರೀತಿ ಎಲ್ಲ ಆಗಿಬಿಡ್ತದೆ ಸರ್. ಅದು ಇಳುವರಿ ಕುಂಠಿತ ಆಗುತ್ತೆ. ನೀರಿನ ಪ್ರಮಾಣ ಅದಕ್ಕೆ ಬೇಕು, ಹಿತ ಇರಬೇಕು ಸರ್. ಅತಿ ಆದರೆ ಅದು ಯಾವುದೇ ಪೇಕು ಚೆನ್ನಾಗಿ ಬರೋದಲ್ಲ ಸರ್. ಅದು ಇನ್ನು ಈ ರೀತಿಯಾಗಿ ಸಕಾಲಕ್ಕೆ ನೀರನ್ನು ಹಾಯಿಸಿ ಮಾಡಿದ ನಂತರ ಈ ಭತ್ತವನ್ನು ಬೆಳೆದಿಸುವಂಥ ರೋಗಗಳು ಕೀಟಗಳು ಬರೋ ಸಹಜ. ಆದರೆ ಇಂಥವುಗಳನ್ನು ನಿವಾರಿಸಲಿಕ್ಕೆ ನಿರ್ವಹಣೆ ಮಾಡೋದು ಹೇಗೆ ತಾವು ಕ್ರಮ ಕೈಗೊಂಡಿರಿ? ಸರ್, ಇದು ಭತ್ತಕ್ಕೆ 100 ರೋಗಗಳು ಬಂದುಬಿಟ್ಟದೆ ಸರ್. ನೆಕ್ ಬ್ಲಾಸ್ಟು, ಬಡ್ಡೆ ಕೊಳೆ ರೋಗ ಇವೆಲ್ಲ ಬಂದು ಬಿಟ್ಟದವು. ನಾವು ಔಷಧಿ ಅಂಗಡಿಗೆ ಹೋಗೋದು ಹಿಂಗಾಗೈತೆ ಸರ್, ಹಿಂಗೆ ಇಲ್ಲ ಅಂತ ಹೇಳಿದಾಗ ಅವರು ಯಾವುದೇ ಒಂದು ಔಷಧಿ ಕೊಡ್ತಾರೆ, ಅದನ್ನು ತೊಗೊಂಬಂದು ಹೊಡೆಯೋದು, ಯಾವುದು ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಇದು ಪರಿಸರದ ಒಂದು ವೈಪರೀತ್ಯವು ಏನೋ ಅದು ಒಟ್ಟು ಗೊತ್ತಾಗ್ತಾ ಇಲ್ಲ. ಒಂದೊಂದು ಟೈಮು ಒಂದೊಂದು ಸಲ ನಮಗೆ ಏನಾಗಿಬಿಟ್ಟದೆ ಅಂದರೆ ಈ ಸಾಕಪ್ಪ, ಈ ಬೇಸಾಯ ಕ್ರಮನೇ ಸಾಕು, ಇನ್ನು ಜೀವನ ಎಲ್ಲೇ ಹೋಗು, ದುಡ್ಕೊಂಡು ತಿನ್ನಬೇಕು ಅನ್ನೋ ಪರಿಸ್ಥಿತಿಯನ್ನು ನಾವು ಎದುರಿಸಿದ್ದೀವಿ ಸರ್. ಹೀಗಾಗಿ ಭಾಳ ಯಾವುದೇ ಬೇಕಾಗಲಿ ಒಂದು ಯೋಗ್ಯ ಬೆಲೆ ಕಂಡಾಗ ನಾವು ರೈತರು ಒಂದು ಒಳ್ಳೆಯ ದಾರಿಗೆ ಹೋಗ್ಬೋದು ಅಂತ ಹೇಳ್ತೀವಿ ಸರ್. ಇನ್ನು ಈ ಕಟಾವು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಕಣದ ವ್ಯವಸ್ಥೆ ಇದನ್ನೆಲ್ಲ ಹೇಗೆ ತಾವು ನೆಲಗದ್ದೇನ ಇದನ್ನ ಮಾಡ್ಕೊಳ್ಳೋದು, ಅದನ್ನೆಲ್ಲ ಹೇಗೆ ಇದು ಮಾಡ್ತೀರಿ? ಸರ್, ಕಟಾವಿಗೆ ಬಂದಾಗ ಭೂಮಿ ಒಂದು ನೀರಿನ ಅಂಶ ಹೆಚ್ಚಾಗಿದ್ದರೆ ಅದನ್ನು ಸುತ್ತಲಿ ನಾವು ಒಂದು ಬಸಿಮಡಿ ಅಂತ ತೆಗೆದು ಅದನ್ನು ಭೂಮಿನ ಒಂದು ಒಣ ಇದಕ್ಕೆ ತಂದು ಆಮೇಲೆ ನಾವು ನೆಲ್ಲು ಕೊಯ್ಯ ಮಿಷನ್ನಲ್ಲಿಂದ ಅದನ್ನು ಕಟಾವು ಮಾಡ್ತೀವಿ ಸರ್. ಆ ಮಿಷಿನ್ನಿಂದ ಕಟಾವು ಮಾಡಬೇಕಾದ್ರೆ ಮೊದಲೆಲ್ಲ ಹಾಳಿನಿಂದನೇ ಮಾಡಿಸ್ತಾ ಇದ್ರಿ, ಆಳುಗಳಿಂದನೇ ಬಡಿಸ್ತಾ ಇದ್ರಿ, ನೆಲ್ಲು ಬಡಿಯೋಕ್ಕೆಲ್ಲ ಆಳನ್ನೆಲ್ಲ ನೇಮಕ ಮಾಡ್ತಿದ್ರಿ. ಆದರೆ ಇತ್ತೀಚೆಗೆ ಈ ಯಂತ್ರಗಳು ಬಳಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಾದರೂ ಸ್ವಲ್ಪ ಒಂದಿಷ್ಟು ಉಳಿತಾಯ ಆಗಿದೆಯಾ? ಉಳಿತಾಯ ಆಗಿದೆ ಸರ್. ಈಗ ಎಲ್ಲ ಮನುಷ್ಯರ ಕಡೆಯಿಂದ ಮಾಡಲಿಕ್ಕೆ ಆಗಲಿಲ್ಲ ಸರ್. ಯಾಕೆ ಅಂದರೆ ಈಗ ದುಡಿಯರ ಸಂಖ್ಯೆ ಕಡಿಮೆ ಆಗಿ ಅಲ್ಲಿ ಈಗ ಯಾರ್ದೋ ಒಬ್ರು ಹೋದ್ನಿ ಅಂದ್ರೆ ನಮಗೆ ಗದ್ದೆಗೆ ಬರ್ಬೇಕಂದ್ರೆ ಒಂದು 15 ದಿವಸನೋ 20 ದಿವಸನೋ ತಿಂಗಳನೋ ಹಿಂಗೆ ಆಗಿಬಿಡ್ತಿತ್ತು ಸರ್. ಈಗ ನಮಗೆ ಮಿಷನ್ ಬಂದರಿಂದ ಇವತ್ತು ಕಡಿಮೆ ಖರ್ಚಿನಲ್ಲಿ ನಾವು ಅದನ್ನು ಭತ್ತವನ್ನು ನಾವು ಕಟಾವು ಮಾಡ್ಕೊಂಡು ಮನೆಗೆ ತರ್ತೀವಿ ಸರ್. ಈ ಕಟಾವು ಮಾಡಿ ಸಂಪೂರ್ಣವಾಗಿ ಭತ್ತವನ್ನು ಮನೆಗೆ ಬಳಕೆ ಮಾಡ್ಕೊಳ್ತೀರಾ ಅಥವಾ ಮಾರುಕಟ್ಟೆಗೆ ಏನಾದರೂ ಹೊಡಿತೀರಾ ಹೇಗೆ? ಇಲ್ಲ ಸರ್, ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊತೀವಿ ಸರ್, ಉಳಿದದ್ದೆಲ್ಲ ಮಾರ್ಕೆಟ್ಗೆ ನಾವು ಮಾರಾಟ ಮಾಡಿಬಿಡ್ತೀವಿ ಸರ್. ಅಲ್ಲಿ ಧಾರಣೆ ಹೇಗೆ ನಿಗದಿ ಆಗುತ್ತೆ ಮತ್ತು ಈ ಹಣದ ಒಂದು ಪಾವತಿ ನೇರವಾಗಿ ಬ್ಯಾಂಕ್ ಖಾತೆಗೆ ಏನಾದರೂ ಆಗುತ್ತೋ ಅಥವಾ ಹಣಕಾಸಿನ ಮುಖಾಂತರ ಕೈಯಿಂದ ಕೈಗೆ ರವಾನೆ ಆಗುತ್ತೆ? ಮೊದಲು ಕೈಯಿಂದ ಕೈಗೆ ಕೊಡ್ತಿದ್ರ ಸರ್, ಈಗ ಬಂದು ಈಗ ಬ್ಯಾಂಕ್ ಅಕೌಂಟಿಗೆ ಹಾಕಿ ಆ ನಂತರ ರೈತರು ಅದನ್ನು ಡ್ರಾ ಮಾಡ್ಕೋಬೇಕು ಸರ್, ಆಮೇಲೆ ನಮ್ಮ ಕೈ ಸೇರ್ತದೆ ಸರ್. ಅದು ಅಲ್ಲಿ ಮಟ್ಟ ಇಲ್ಲ ಸರ್. ಅದು ಈ ರೀತಿ ಮಾಡೋದ್ರಿಂದ ನೇರವಾಗಿ ಅಲ್ಲಿ ಯಾರು ದಲ್ಲಾಳಿಗಳ ಕೈವಶ ಆಗೋದಿರಲಿದೆ ಯಾವುದೋ ರೀತಿಯ ತೊಂದರೆ ಆಗದಂತೆ ಅದರಿಂದ ಮುಕ್ತರಾಗಿದ್ದೀರಿ ಈಗ? ಹೌದು ಸರ್, ಮುಕ್ತರಾಗಿದ್ದೀವಿ. ನಮ್ಗೆ ಏನಿದ್ರು ಈಗ ನಾವು ಏನು ಬೆಳೆದಿರ್ತೀವಿ ಅದನ್ನು ಮಾರಾಟ ಮಾಡಿರ್ತೀವಿ, ಅದು ಎಷ್ಟು ತೂಕ ಬಂದಿದೆ ಏನು ರೇಟ್ ಆಗಿದೆ ಅಂತಂದು ಅವರೆಲ್ಲ ಲೆಕ್ಕ ಕೊಟ್ಟು ಅದನ್ನು ಆ ದುಡ್ಡನ್ನು ಬ್ಯಾಂಕಿಗೆ ಹಾಕಿಬಿಡ್ತಾರೆ ಸರ್, ನಾವು ಹೋಗಿ ಡ್ರಾ ಮಾಡ್ಕೊಂಬರ್ತೀವಿ ಸರ್. ಒಟ್ಟಿನಲ್ಲಿ ಈಶ್ವರ, ಮಾರುಕಟ್ಟೆಯಲ್ಲಿ ಕೂಡ ಪಾರದರ್ಶಕತೆಯನ್ನು ಕಾಣ್ತಾ ಇದ್ದೀರಿ. ಮೊದಲಿನ ಥರ ದಲ್ಲಾಳಿಗಳಿಗೆ ಸಿಲುಕೋದಾಗಲಿ ಅಥವಾ ಬೇರೆ ಬೇರೆ ನಷ್ಟ ಆಗೋದಾಗಲಿ ಅಥವಾ ಬೇರೆ ಬೇರೆ ಪಟ್ಟಿ ಆ ಪಟ್ಟಿ ಈ ಪಟ್ಟಿ ಅನ್ನುವಂಥದ್ದು ಯಾವುದು ತೊಂದರೆ ಇಲ್ಲ, ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ. ಒಂದು ರೀತಿ ಇದು ನಿಮಗೆ ಅನುಕೂಲ ಆಗಿದೆಯಾ ಹೇಗೆ? ಅನುಕೂಲ ಆಗಿದೆ ಸರ್. ಈಗ ಮೊದಲೆಲ್ಲ ದಲ್ಲಾಳಿ ಅವು ಇವು ಅಂತಂದು ತಗೊಂಬಿಡ್ತಿದ್ರು ಸರ್, ಈಗ ಏನಿಲ್ಲ, ನಮ್ಮ ಅಕೌಂಟ್ಗೆ ಹಾಕೋದ್ರಿಂದ ಒಂದು ಪೈಸೆನೂ ಇಲ್ಲಿ ಮಿಸ್ ಆಗೋದಲ್ಲ ಸರ್, ನಮ್ಮ ಖಾತೆಗೆ ಬಂದು ಬೀಳುತ್ತೋ ಅದನ್ನು ನಾವು ಡ್ರಾ ಮಾಡ್ಕೊಂಡು ತಗೋತೀವಿ ಸರ್. ರೈತ ಬಂಧುವರು ಕೇಳಿದ್ರಲ್ಲ ಈಶಪ್ಪ ಅವರ ಮಾತುಗಳು, ಇದು ಕರ್ನಾಟಕ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಆದಂಥ ಒಂದು ಬಹುದೊಡ್ಡ ರೈತ ಪರವಾದಂಥ ಒಂದು ಪ್ರಯೋಜನವೂ ಕೂಡ ಹೌದು, ಜೊತೆಗೆ ಒಂದು ಇಡೀ ದೇಶದಲ್ಲಿ ಮಾದರಿಯಾದಂಥ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಗಣಕೀಕೃತ ವ್ಯವಸ್ಥೆ ಇವತ್ತು ರೈತರಿಗೆ ಬಹುಪಯೋಗಿಯಾಗಿ ಪರಿಣಾಮವಾಗಿರುವಂಥ ನಿಮಿತ್ತವಾಗಿ ಈಶಪ್ಪನಂಥ ಅದೆಷ್ಟೋ ರೈತರಿಗೆ ಒಳಿತನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೆ ಈಶಪ್ಪನಂಥ ಆ ಒಂದು ಗದ್ದೆಯಲ್ಲಿ ಮುಂದಿನ ಬಾರಿಗೆ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸಿದ್ಧ ಮಾಡ್ಕೊಳ್ತೀರಿ ಮತ್ತು ಅದರ ಗದ್ದೆಯ ಮುಂದಿನ ಹಂತ? ಮುಂದಿನ ಹಂತನ ನಮ್ಮಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಆಯೋದ್ರಿಂದ ಹೊರ ಪೀಕಿಗೆ ಬರ್ತಾ ಇಲ್ಲ, ಮತ್ತು ನಾವು ಭತ್ತ ತಕ್ಕೊಂಡು ನೆಕ್ಸ್ಟ್ ಬೆಳೆನೂ ಮತ್ತೆ ಭತ್ತನ ಮಾಡೋದು, ಹೀಗಾಗಿ ಒಂದು ಸ್ವಲ್ಪ ಭತ್ತದ ಇಳುವರಿಯಲ್ಲಿ ಕುಂಠಿತನ ಕಾಣುತ್ತಾ ಇದ್ದೀವಿ. ಆದರೆ ಭತ್ತ ಬಿಟ್ಟರೆ ಬೇರೆ ಏನು ಬೆಳೆಯೋಕೆ ಆಗ್ತಾ ಇಲ್ಲ, ಹೀಗಾಗಿ ಭತ್ತನೇ ನಾವು ನಂಬಿಟ್ಟಿದ್ದೀವಿ. ವರ್ಷದಿಂದ ವರ್ಷ ಪ್ರತಿ ವರ್ಷ ಕೂಡ ಅದೇ ಬೆಳೆಯನ್ನು ಬೆಳೀತಾ ಇರೋದ್ರಿಂದ ಭೂಮಿಯ ಫಲವತ್ತತೆ ಕ್ಷೀಣಿಸ್ತಾ ಇದೆ ಅನ್ನುವಂಥ ಸತ್ಯ ಗೊತ್ತಿದೆ ತಮಗೆ. ಅದಕ್ಕೆ ಕೂಡ ಬೇರೆ ಅನ್ಯ ಬೆಳೆಗಳನ್ನು ಬೆಳೆದು ಒಂದಿಷ್ಟು ಪ್ರಯೋಗ ಮಾಡಬಹುದಾಗಿತ್ತಲ್ವಾ? ಮಾಡಬಹುದಿತ್ತು ಸರ್. ಈಗ ಅದಕ್ಕೆ ಭತ್ತ ಬಿಟ್ಟರೆ ಬೇರೆ ಏನೇ ಇಲ್ಲ ಅಂತಂದು ನಾವು ಇದು ಮಾಡ್ಕೊಂಬಿಟ್ಟಿದ್ದೀವಿ. ಆದರೆ ಮುಂದಿನ ಬೆಳೆಗೆ ಅಂತಂದ್ರೆ ಕೂಡ ನಾವು ಆ ಸತುವಿಗೆ ಸೆಣಬು ಸರ್ಕಾರಿ ಗೊಬ್ಬರನೋ ಕೊಟ್ಟಿಗೆ ಗೊಬ್ಬರನೋ ಎಲ್ಲ ಹಾಕಿ ಮತ್ತೆ ಭೂಮಿಯನ್ನು ಫಲವತ್ತತೆ ಮಾಡಿಕೊಂಡು ಭತ್ತನೇ ನಾವು ಜೀವವಾಳವಾಗಿ ಇಟ್ಕೊಂಡು ಮುಂದುವರಿತಾ ಇದ್ದೀವಿ ಸರ್. ಒಟ್ಟಿನಲ್ಲಿ ಭತ್ತದ ಬೆಳೆ ಬೇಸಾಯದ ಅನುಭವದಿಂದ ಜೀವನ ಹೇಗೆ ಸಾಗ್ತಾ ಇದೆ ಈಶಪ್ಪ? ಜೀವನ ಸುಗಮವಾಗಿ ಸಾಗ್ತಾ ಇದೆ. ಅದರಲ್ಲಿ ನಾವು ಕಾಕಡನ ಒಂದು ಸ್ವಲ್ಪ ಹಚ್ಚಿಕೊಂಡದ್ರಿಂದ ನಮಗೇನು ಜೀವನಕ್ಕೆ ಏನು ತೊಂದರೆ ಇಲ್ಲ ಅನ್ನಿಸ್ತಾ ಹೊಂಟಿದ್ದೇವೆ ಸರ್. ಮುಂದಿನ ಬಾರಿ ಕಾಕಡ ಬೆಳೆಯನ್ನು ಬೆಳೀತಾ ಇರುವಂಥ ಜಮೀನಿನಲ್ಲಿ ಈಗಾಗಲೇ ಒಂದು ಕಡೆ ಭತ್ತವನ್ನು ಬೆಳೀತಿದ್ರೆ ಅಲ್ಲಿ ಬೇರೆ ಪರ್ಯಾಯ ಬೆಳೆಯನ್ನು ಬೆಳೀಲಿಕ್ಕೆ ತಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು, ಆದರೆ ಈ ಕಾಕಡ ಬೆಳೆಯನ್ನು ಬೆಳೆದ್ರ ಜೊತೆಗೆ ಮತ್ತು ಬೇರೆ ಬೇರೆ ಯಾವುದಾದ್ರೂ ಬೆಳೆಯುವಂಥ ಯೋಚನೆ, ಉದ್ದೇಶ, ಗುರಿಗಳು, ಯೋಚನೆ? ಈ ಸಲ ನಾವು ಸಣ್ಣ ಮಗ್ಗೆ ಒಂದು ಸ್ವಲ್ಪ ನಾಟಿ ಮಾಡಿಕೊಂಡು ಕಾಕಡ ಆಲ್ರೆಡಿ ಇದೆ, ಇನ್ನು ಮುಂದೆ ಒಂದು ಸ್ವಲ್ಪ ಕಾಕಡ ಹಚ್ಕೊಂಡ್ರೆ ಈ ಕಾಕಡ ಬಂದಾದ ತಕ್ಷಣ ಸಣ್ಣ ಮಗ್ಗೆ ಹೂವು ಸ್ಟಾರ್ಟ್ ಆಗುತ್ತೆ, ಮತ್ತು ಅದರಿಂದ ನಮ್ಮ ಜೀವನ ನಡೀತದೆ. ಇದು ಒಮ್ಮಕ್ಕೆ ನಮಗೆ ಇದು ಕಾಕಡ 8-9 ತಿಂಗಳ ಕಾಕಡ ಬರ್ತದೆ ಸರ್. ಇದು ಬಂದಾದ ನಂತರ ಮತ್ತೆ ಸಣ್ಣ ಮಗ್ಗೆ ಚಲೋ ಆಗುತ್ತೆ, ಅದು 1-8 ತಿಂಗಳು ಅದು ನಮಗೂ ಬರುತ್ತದೆ. ಹಂಗಾಗಿ ಏನು ತೊಂದರೆ ಅನಿಸ್ತದಲ್ಲ ಸರ್, ಆಗ ಜೀವನ ಇದರಲ್ಲೇ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಧನ್ಯವಾದಗಳು ಈಶಪ್ಪ ಗುರಾಳ್ಪಡಿ ಅವರು. ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಭತ್ತದ ಬೇಸಾಯ ಹಾಗೂ ಕೃಷಿ ಜೀವನದ ಅನುಭವದ ನುಡಿಗಳನ್ನು ನಮ್ಮ ಎಲ್ಲ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಭತ್ತದ ಬೇಸಾಯ ಕುರಿತು ಶ್ರೀ ಈಶಪ್ಪ ಗುರಾಳ್ಪಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅಲ್ಲವನ್ ಏನ್ ಮಾಡ್ಲಿಕ್ಕಿದೆ ಅಂತೀನಿ, ಬಾಂಡಿ ತೊಳೆದ ನೀರು ಬಟ್ಟೆ.